ಮೀಸಲಾತಿ ನೀಡುವ ಬದಲು ಗೊಂದಲ ಸೃಷ್ಟಿಸಿದೆ, ಸಂಸದ ಗೋವಿಂದ ಕಾರಜೋಳ ಆರೋಪ. ಎಂಜಿನಿಯರಿಂಗ್ ಶುಲ್ಕ ಏರಿಕೆ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಂಡಿಲ್ಲ, ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಸ್ಪಷ್ಟನೆ. ರಾಜ್ಯದ ಆರ್ಥಿಕ ದುರ್ಬಲಗೊಳಿಸಿದ ಗ್ಯಾರಂಟಿ ಯೋಜನೆಗಳು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕಳವಳ. ಬೆಂಗಳೂರಿನಲ್ಲಿ ಐಪಿಎಲ್ ಪಂದ್ಯಕ್ಕೆ ಕ್ಷಣಗಣನೆ, ಕ್ರೀಡಾಂಗಣದ ಸುತ್ತ ಬಿಗಿ ಭದ್ರತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 6:35. ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಮೈಸೂರಿನ ಸರಸ್ವತಿಪುರಂನಲ್ಲಿರುವ ಪೇಜಾವರ ಮಠಾಧೀಶರ ವಿಜಯ ವಿಠಲ ವಿದ್ಯಾಶಾಲೆಗೆ ಪ್ರಿ ಕೆಜಿಯಿಂದ 9ನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದೆ. ನುರಿತ ಶಿಕ್ಷಕರಿಂದ ಬೋಧನೆ, ಆಧುನಿಕ ಪ್ರಯೋಗಾಲಯ, ತಾಂತ್ರಿಕ ಉಪಕರಣಗಳು ಸಹ ಪಠ್ಯ ಚಟುವಟಿಕೆಗಳ ಜೊತೆಗೆ ಸಂಸ್ಕಾರ ಸಂಸ್ಕೃತಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗುವುದು. ಈ ವರ್ಷ SSLC ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ 13 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ರ್ಯಾಂಕ್ ಗಳಿಸಿದ್ದಾರೆ. ನಿಮ್ಮ ಮಕ್ಕಳ ದಾಖಲಾತಿಗಾಗಿ ಮೊಬೈಲ್ ಸಂಖ್ಯೆ 9384249922. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಫ್ಲೋರ್ ಮಿಲ್ಲಿಂಗ್ ಹಾಗೂ ಬೇಕಿಂಗ್ ತಾಂತ್ರಿಕತೆಗಳು. ಈ ಕುರಿತು ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ವಿಜ್ಞಾನಿ ಡಾ ಕೆ ಅಶ್ವಥ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನ ಆಲಿಸಲಿದ್ದೀರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಡಾಕ್ಟರ್ ಅಶ್ವಥ್ ಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಈ ದಿವಸ ಮೈಸೂರಿನಲ್ಲಿರುವಂತಹ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಹಾಗೂ ಸಂಶೋಧನಾ ಸಂಸ್ಥೆ CFTRI ವಿಶೇಷವಾಗಿ ಫ್ಲೋರ್ ಮಿಲ್ಲಿಂಗ್ ಮತ್ತು ಬೇಕಿಂಗ್ ತಾಂತ್ರಿಕತೆ ಕುರಿತಂತೆ ಅಭಿವೃದ್ಧಿಪಡಿಸಿರುವಂತಹ ಹೊಸ ತಾಂತ್ರಿಕತೆಗಳು ಯಾವುದು, ಅದನ್ನು ಯಾವ ರೀತಿ ನಮ್ಮ ಗ್ರಾಮೀಣ ಪ್ರದೇಶದ ಸಂಘಟನೆಗಳು, ವಿಶೇಷವಾಗಿ ರೈತ ಉತ್ಪಾದಕ ಕಂಪನಿಗಳು ಈ ತಾಂತ್ರಿಕತೆಗಳನ್ನು ಪಡೆದುಕೋಬಹುದು, ಮತ್ತು ಪಡೆದಂತಹ ತಾಂತ್ರಿಕತೆಯನ್ನು ಬಳಸಿಕೊಂಡು ಉತ್ಪನ್ನಗಳನ್ನು ತಯಾರು ಮಾಡಿ ಮಾರುಕಟ್ಟೆಗೆ ಕೊಡಬಹುದು, ಈ ತರಹ ಏನಾದರೂ ತಾಂತ್ರಿಕತೆಗಳನ್ನು ಬಳಕೆ ಮಾಡಿಕೊಂಡು ಈಗಾಗಲೇ ಒಂದಷ್ಟು ಜನ ಮಾರುಕಟ್ಟೆಯಲ್ಲಿ ಇದ್ದಾರಾ, ಮತ್ತು ನಿಮ್ಮ ಸಪೋರ್ಟ್ ಹೇಗಿರುತ್ತೆ, ನಿಮ್ಮದು ಫ್ರೀ ಟೆಕ್ನಾಲಜೀಸ್ ಯಾವುದು, ಪೇಯ್ಡ್ ಟೆಕ್ನಾಲಜೀಸ್ ಯಾವುದು, ಈ ಎಲ್ಲದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಮಾಡಿಕೊಡಬೇಕು. ಮೊದಲನೇದಾಗಿ ತಮ್ಮ ಬಗ್ಗೆ ಸ್ವಲ್ಪ ಹೇಳಿ ಅಶ್ವಥ್ ಕುಮಾರ್ ಅವರೇ. ಖಂಡಿತ ಸರ್. ಸರ್, ನಾನು ಡಾಕ್ಟರ್ ಅಶ್ವಥ್ ಕುಮಾರ್ ಅಂತ ಹೇಳಿ ನಾನು ಹಿರಿಯ ತಾಂತ್ರಿಕ ಅಧಿಕಾರಿಯಾಗಿ ನಾನು ಕೇಂದ್ರೀಯ ಆಹಾರ ಸಂಶೋಧನೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಕಳೆದ 8 ವರ್ಷಗಳಿಂದ. ಅದಕ್ಕಿಂತ ಮುಂಚೆ ನಾನೊಂದು PhD ಪದವಿಯನ್ನು ನಾನು ಮೈಸೂರಿನ ರಕ್ಷಣಾ ಆಹಾರ ಸಂಶೋಧನಾಲಯ ಅಲ್ಲಿ ಪಡೆದಿದ್ದೆ, DFRL ಅಲ್ಲಿ. ಅಲ್ಲಿಯ ಸಂಶೋಧನಾ ವಿದ್ಯಾರ್ಥಿ ಆಗಿದ್ದೆ. ಆಮೇಲೆ ನಾನು ಇಂಡಸ್ಟ್ರಿ ಅಂದರೆ ಬೇಕರಿ ಉದ್ಯಮದಲ್ಲೂ ನಾನು ಕೆಲಸ ಮಾಡಿದ್ದೀನಿ. ಬೇಕರಿ ಇಂಡಸ್ಟ್ರೀಸ್ ಅಂತ ಹೇಳ್ತೀವಲ್ಲ, ನಾನು CFTRIಗೆ ಬರೋ ಮುಂಚೆ ಮಾಡರ್ನ್ ಬ್ರೆಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಈ ಲೈಟ್ ಫುಡ್ಸ್ ಅಂತೇಳಿ ಅಲ್ಲೂ ಕೆಲಸ ಮಾಡಿದ್ದೀನಿ. ಕಳೆದ 15 ವರ್ಷದಿಂದ ನನಗೆ ಈ ಬೇಕರಿ ಇಂಡಸ್ಟ್ರಿ ಮತ್ತು ಬೇಕರಿ ಸಂಶೋಧನೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ವಿದ್ಯಾಭ್ಯಾಸ ಎಂತಂದು? ನಮ್ಮದು ವಿದ್ಯಾಭ್ಯಾಸ ಬಂದು BSc ಫುಡ್ ನ್ಯೂಟ್ರಿಷನ್ ಆ್ಯಂಡ್ ಡಯಟೆಟಿಕ್ಸ್ ಅಂತೇಳಿ, MSc ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್. ಓಕೆ. ಆಮೇಲೆ PhD ಫುಡ್ ಸೈನ್ಸ್. ಏನು PhD ಟಾಪಿಕ್ ನಮ್ಮದು? DFRL ನಂದು ಡೆವಲಪ್ಮೆಂಟ್ ಆಫ್ ಮಲ್ಟಿಗ್ರೇನ್ ಪ್ರಿಮಿಕ್ಸ್ ಆ್ಯಂಡ್ ಇಟ್ಸ್ ಇಫೆಕ್ಟ್ ಆನ್ ರಿಯಲಾಜಿಕಲ್ ಟೆಕ್ಸ್ಟೈಲ್ ಆ್ಯಂಡ್ ನ್ಯೂಟ್ರಿಷನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಶಾರ್ಟ್ ಡೌ ಬಿಸ್ಕೆಟ್ಸ್ ಅಂತೇಳಿ. ಸೊ ಮೇನ್ಲಿ ಅದರದ PhDಯಲ್ಲಿ ಕೊನೆಗೆ ನಾವು ಒಂದು ಅತ್ಯುತ್ತಮವಾದಂಥ ಪೋಷಕಾಂಶವುಳ್ಳ ಮಲ್ಟಿಗ್ರೇನ್ ಬಿಸ್ಕೆಟ್ನ ನಾವು ಡೆವಲಪ್ ಮಾಡಿದ್ದೀವಿ. ಚೆನ್ನಾಗಿ ಮಾಡಿದ್ರ? ಹೌದು, ಅದನ್ನು ನಾವು ಪರೀಕ್ಷೆ ಕೂಡ ಒಳಪಡಿಸಿದ್ದೀವಿ. ನಾವು ಇಲಿಗಳ ಮೇಲಾಗಲಿ ಆ್ಯನಿಮಲ್ ಎಕ್ಸ್ಪೆರಿಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಇಲಿಗಳ ಮೇಲೆ ಸಂಶೋಧನೆ ಮಾಡಿ ಅದರದ್ದು ಬೆಳವಣಿಗೆ ಹೇಗಾಗ್ತದೆ, ನಮ್ಮ ಈ ಡೆವಲಪ್ ಮಾಡಿದಂಥ ಪ್ರಾಡಕ್ಟನ್ನು ಅದಕ್ಕೆ ಇಲಿಗೆ ಕೊಟ್ಟಾಗ ಅದು ಹೇಗೆ ಬದಲಾವಣೆ ಅದರಲ್ಲಿ ಆಗ್ತದೆ ಅಂತ ಸಂಶೋಧನೆ ಮಾಡಿದ್ದೀವಿ. ಮನುಷ್ಯರ ಮೇಲೆ ಇನ್ನೂ ಪ್ರಯೋಗ? ಮನುಷ್ಯರ ಮೇಲೆ ಪ್ರಯೋಗ ಮಾಡಬಹುದು, ಅದಕ್ಕೆ ಹಲವಾರು ಏನು ಅಪ್ರೂವಲ್ಗಳು ಬೇಕಾಗ್ತದೆ. ಈಗ ಪ್ರಸ್ತುತ ತಾವು CFTRIಯಲ್ಲಿ ಏನು ಕೆಲಸ ನಿರ್ವಹಿಸ್ತಾ ಇದ್ದೀರಿ? ನಮ್ಮಲ್ಲಿ ಒಂದು ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ಸ್ ಅಂತಿದೆ, R&D ಡಿಪಾರ್ಟ್ಮೆಂಟ್ಗಳು ಒಂದು 16 ಇದೆ. ಅದರಲ್ಲಿ ನಮ್ಮದೊಂದು ಫ್ಲೋರ್ ಮಿಲ್ಲಿಂಗ್ ಬೇಕಿಂಗ್ ಆ್ಯಂಡ್ ಕನ್ಫೆಕ್ಷನರಿ ಟೆಕ್ನಾಲಜಿ ಅಂತ ನಮ್ಮದೊಂದು ವಿಭಾಗ. ಸೊ ನಮ್ಮ ವಿಭಾಗದಲ್ಲಿ ನಮ್ಮ ಕೆಲಸ ಬಂದು 3 ವಿಂಗಡಿಸ್ಬೋದು. ಒಂದು R&D ಅಂತ ಹೇಳ್ತೀವಿ, ಸಂಶೋಧನೆ. ಇನ್ನೊಂದು ಹ್ಯೂಮನ್ ರಿಸೋರ್ಸ್ ಡೆವಲಪ್ ಮಾನವ ಸಂಪನ್ಮೂಲ ಅಭಿವೃದ್ಧಿ, ಮತ್ತೊಂದು ಟ್ರೈನಿಂಗ್ ಪ್ರೋಗ್ರಾಮ್ಗಳು, ತರಬೇತಿ ಕಾರ್ಯಕ್ರಮಗಳು. ಸೊ ಈ ಮೂರು ಆಯಾಮಗಳಲ್ಲಿ ನಾವು ಕೆಲಸ ಮಾಡ್ತೀವಿ. ಆರ್ ಎನ್ ಡಿ ಸಂಶೋಧನೆ ಅಂತ ಬಂದರೆ ನಾವು ಬೇಕರಿ ಉದ್ಯಮ ಅಂತ ಹೇಳಿದ ತಕ್ಷಣ ಅದರಲ್ಲಿ ಮೂರು ಕ್ಯಾಟಗರಿ ಪ್ರಾಡಕ್ಟ್ಗಳು ಮೇಯ್ನ್ ಆಗಿ ಬರ್ತದೆ, ಬ್ರೆಡ್ಡು, ಬಿಸ್ಕೆಟ್ಟು, ಕೇಕ್, ಅದ್ರ ಜೊತೆಗೆ ಒಂದು ರಸ್ಕ್, ಅದು ಬ್ರೆಡ್ಡಿಂದನೇ ಮುಂದಿನ ಪ್ರೋಸೆಸ್ ಆಗಿ ಬರುವಂಥದ್ದು. ಅದು ಅಲ್ಲದೆ ಇನ್ನೊಂದು ಫ್ಯಾನ್ಸಿ ಪ್ರಾಡಕ್ಟ್ ಅಂತ ಹೇಳ್ತೀವಿ, ಅಲಂಕಾರಿಕ ಬೇಕರಿ ಪದಾರ್ಥಗಳು. ಅದಕ್ಕೇನೆಂದರೆ ಅದು ಬರೀ ಹಾಗೆ ತಿನ್ನಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನೀವು ಸ್ವಲ್ಪ ಅಲಂಕಾರ ಮಾಡಬೇಕು. ಈಗ ಪಿಜ್ಜಾ, ಪಿಜ್ಜಾ ಬೇಸ್ ಅದು ಬೇಕರಿಯಿಂದ ಬರುವಂಥದ್ದು, ಅದಕ್ಕೆ ನೀವು ಟಾಪಿಂಗ್ ಅಂದರೆ ಮೇಲ್ಗಡೆ ಏನಾದರೂ ಒಂದು ಹಾಕಿ ತಿನ್ನುವಂಥದ್ದು. ಇಲ್ಲ ನೀವು ಸೆಲೆಬ್ರೇಷನ್ ಕೇಕ್, ನೀವು ಬರ್ತ್ಡೇ ಆಗಲಿ ಯಾವುದೇ ಒಂದು ಸೆಲೆಬ್ರೇಟ್ ಮಾಡಬೇಕು, ಒಂದು ಕೇಕ್ ಕಟ್ ಮಾಡ್ತೀವಿ, ಅದು ಬರೀ ಕೇಕ್ ಅಲ್ಲ, ಅದಕ್ಕೆ ಒಂದು ಅಲಂಕಾರಿಕವಾಗಿರಬೇಕು. ಸೊ ಅದನ್ನು ನಾವು ಎರಡು ಕ್ಯಾಟಗರಿ ಅಂತ ಮಾಡ್ತೀವಿ. ಸೊ ನಮ್ಮ ವಿಭಾಗದಲ್ಲಿ ಹಳೆ ಕಾಲದಿಂದನೂ ನಮ್ಮ ಸಂಶೋಧನೆ ಆಗ್ತಾ ಬಂದಿದೆ. ಫಸ್ಟಿಗೆ ಏನಿತ್ತು, ಬರೀ ಬೇಕರಿಯ ಒಂದು ಎಸ್ ಓ ಪಿ ಅಂತ ಹೇಳಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್, ಉತ್ತಮವಾದಂಥ ಪದಾರ್ಥವನ್ನು ಪಡಿಬೇಕು ಅಂತಂದರೆ ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ, ಆ ಪ್ರೊಸೀಜರ್ ಏನು ಅಂತೇಳಿ ಅದನ್ನು ಸ್ಟ್ಯಾಂಡರ್ಡೈಸ್ ಮಾಡ್ತಾ ಬಂದರು. ಅದಾದಮೇಲೆ ಈಗ ಬೇಕರಿ ಪ್ರಾಡಕ್ಟ್ ಅಂತ ಹೇಳಿದ್ರೆ ಅದು ತುಂಬ ಅತ್ಯಾಕರ್ಷಕವಾದಂಥ ಒಂದು ಪ್ರಾಡಕ್ಟ್, ಅದರಲ್ಲಿ ನೀವು ಚಿಕ್ಕ ಮಕ್ಕಳಿಂದ ಹಿಡಿದು ನೀವು ಮುದುಕರವರೆಗೂ ಅದನ್ನು ಇಷ್ಟಪಟ್ಟು ತಿಂತಾರೆ. ಅದರಲ್ಲಿ ವೈವಿಧ್ಯತೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಅದು ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ನಿಮಗೆ. ಆಮೇಲೆ ಪ್ಯಾಕ್ ಸೈಜ್ ತುಂಬ ಚಿಕ್ಕದು, 50 ಗ್ರಾಮ್ ಪ್ಯಾಕಲ್ಲೂ ಕೊಡ್ಬೋದು, 100 ಗ್ರಾಮ್ ಪ್ಯಾಕಲ್ಲೂ ಕೊಡ್ಬೋದು. ಆಮೇಲೆ ಅದರ ಶೆಲ್ಫ್ ಲೈಫ್, ಈಗ ಬಿಸ್ಕೆಟ್, ಕುಕೀಸ್ ಅಂತ ಹೇಳಿದ್ರೆ ತುಂಬ ದಿನದೊಳಗೆ ಇಡ್ಬೋದು. ಆದ್ದರಿಂದ ಅದೊಂಥರ ಆಕರ್ಷಣೀಯ ಒಂದು ಪದಾರ್ಥ ಇರುತ್ತೆ. ಅದರದ್ದು ಪೋಷಕಾಂಶಗಳನ್ನು ಹೇಗೆ ಹೆಚ್ಚು ಮಾಡಬಹುದು, ಸೊ ಆ ಮೂಲಕ ಬೇಕಾದಂಥ ಮಕ್ಕಳಿಗೆ ಬೇಕಾದು ಅಥವಾ ಯಾರಿಗೋ ಕ್ಯಾಲ್ಸಿಯಂನ ಕೊರತೆ ಇರ್ತಾರೆ ಆ ಕ್ಯಾಲ್ಸಿಯಂನ ಅದರಲ್ಲಿ ಹಾಕುವಂಥದ್ದಾಗಿರಲಿ ಅಥವಾ ರಾಗಿ ಬೇರೆ ಪದಾರ್ಥಗಳನ್ನು ಹಾಕುವಂಥಾಗಿರಲಿ, ಆ ಥರ ನಾವು ಅದನ್ನು ಸಂಶೋಧನೆ ಮಾಡ್ತಾ ಬಂದಿದ್ದೀವಿ. ಈ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೀವು ಕೇಳಿರ್ಬೋದು, ಕೆಲವು ಪತ್ರಿಕೆಗಳೆಲ್ಲ ವರದಿ ಬಂದಿದೆ, ಕೇಕ್ಗಳಾಗಿರಲಿ ಅಥವಾ ಕೆಲವು ರಾಸಾಯನಿಕ ಕಲರ್ಗಳನ್ನು ಹಾಕಿರೋದ್ರಿಂದ ಕ್ಯಾನ್ಸರ್ಕಾರಕ ಅಂಶಗಳು ಪತ್ತೆ ಆಗಿದೆ ಅಂತ ಹೇಳಿ. ಸೊ ನಾವು ನಮ್ಮ ಸಂಸ್ಥೆಯಲ್ಲಿ ನಾವು ನ್ಯಾಚುರಲ್ ಕಲರ್, ಸ್ವಾಭಾವಿಕವಾದಂಥ ಬಣ್ಣವನ್ನು ಉಪಯೋಗಿಸಿ ಆಕರ್ಷಣೀಯವಾಗಿಸಬಹುದು ಅಂತೇಳಿ. ಸೊ ಡಾಕ್ಟ್ರೆ, ಅದೇ ಒಂದು ಪ್ರಶ್ನೆ ಇದೆ, ಈ ಕೃತಕವಾದ ಬಣ್ಣಗಳು ಅಂತಂದ್ರೆ ಏನು, ಅದನ್ನ ಬಳಸೋದ್ರಿಂದ ಈ ಕ್ಯಾನ್ಸರ್ ಹ್ಯಾಕ್ ಬರುತ್ತೆ ಒಂಚೂರು? ಕೃತಕವಾದ ಬಣ್ಣಗಳು ಅಂದ್ರೆ ಸಿಂಥೆಟಿಕ್ ಕಲರ್ಸ್, ಕೆಮಿಕಲ್ ಫಾರ್ಮ್ ಅಲ್ಲಿ ನಾವು ಅದು ಬರುವಂತದ್ದು. ನ್ಯಾಚುರಲ್ ಕಲರ್ಸ್ ಅಂತ ಹೇಳಿದ್ರೆ ಬೀಟ್ ರೂಟ್ ಬರ್ತದೆ ಅದರಲ್ಲಿ ಕಲರ್ ಅಂತದ್ದು, ಅಥವಾ ಕ್ಯಾರೆಟ್ ಇಂದ ಕಲರ್ ಅನ್ನು ತೆಗೆಯುವಂತದ್ದು, ಅದನ್ನ ನ್ಯಾಚುರಲ್ ಕಲರ್ಸ್ ಅಂತ ಹೇಳಿರ್ತೀವಿ. ನಾವು ಒಂದು ಸಂಶೋಧನೆಯನ್ನು ಮಾಡಿದೀವಿ, ಒಂದು ಪೇಪರ್ ಅದು ಪಬ್ಲಿಷ್ ಆಗಿ, ನಾವು ಡೋನಟ್ ಮೇಲೆ ನಾವು ಅದನ್ನ ಬೀಟ್ರೂಟ್ ಪೌಡರ್ನ ಹಾಕಿಬಿಟ್ಟು ಡೌನಟ್ನ ಕಲರ್ ಹೇಗೆ ಚೇಂಜ್ ಆಗ್ತದೆ. ಈಗ ಡೌನಟ್ಗಳು ಈಗ ತುಂಬ ಅತ್ಯಾಕರ್ಷಕ ಪದಾರ್ಥಗಳು, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದರ ಮೇಲೆ ಟಾಪಿಂಗ್ ಅಂತ ಮೇಲ್ಗಡೆ ಮಾತ್ರ ಕಲರ್ ಇರ್ತಾರೆ, ಒಳಗಡೆ ನೋಡಿದ್ರೆ ಅದು ನಿಮಗೆ ಬರೀ ಪೇಲ್ ಎಲ್ಲೋ ಅಂತ ಹೇಳ್ತೀವಿ, ಅದು ಆ ಥರ ಇರ್ತದೆ. ಸೊ ನಾವು ಈ ಬೀಟ್ರೂಟ್ ಪೌಡರ್ ಅಂತ ಹಾಕಿದಾಗ ಅದು ಹೊರಗಡೆನೂ ಕಲರ್ ಕೊಳ್ತದೆ, ಒಳಗಡೆನೂ ಕಲರ್ ಇರ್ತದೆ. ಸೊ ನಾವು ಜಗಿದು ತಿನ್ಬೇಕಂತ ಹೇಳಿದ್ರೆ ಒಳಗಡೆನೂ ನಿಮಗೆ ಕಲರ್ ಕಾಣ್ತದೆ, ಸೊ ಆಕರ್ಷಣೆ ಜಾಸ್ತಿ ಇರ್ತದೆ. ಬಟ್ ಇದು ಏನಂತ ಹೇಳಿದ್ರೆ ನ್ಯಾಚುರಲ್ ಸೋರ್ಸಿಂದ ಬರುವಂಥದ್ದು, ಸೊ ಇದರಿಂದ ನಿಮ್ಗೆ ಯಾವುದೇ ಅಂತ ಹಾನಿಕಾರಕ ಅಂಶಗಳು ಇರೋದಿಲ್ಲ. ಈ ಸಿಂಥೆಟಿಕ್ ಕಲರ್ ಅಂತ ಹೇಳಿದ್ರೆ ಅದಕ್ಕೆ ಒಂದು ಲಿಮಿಟೇಷನ್ ಅಂತ ಇರ್ತದೆ. ಈಗ ನಮ್ಮ FSSAI ಅಂತ ನಮ್ಮ ಸಂಸ್ಥೆ ಒಂದು ಪ್ರತಿಯೊಂದು ಪದಾರ್ಥಗಳಿಗೂ ಯಾವ ಯಾವ ಪ್ರಾಡಕ್ಟ್ಗಳಲ್ಲಿ ಉಪಯೋಗಿಸಬಹುದು ಅಂತ ಅದು ಮಾನದಂಡವನ್ನು ಅದು ಮತ್ತು ಎಷ್ಟು ಮಾಡಬೇಕು ಅಂತ ನಿಗದಿ ಮಾಡಿದೆ. ಅದು ಕೆಲವರು ಅದನ್ನು ಜಾಸ್ತಿ ಮಾಡುವಂಥದ್ದು, ಆ ಟೈಮಲ್ಲಿ ಮಾತ್ರ ನಿಮಗೆ ಅದು ತುಂಬ ಅದರ ಅಡ್ಡ ಪರಿಣಾಮಗಳು ಹೆಚ್ಚು ಕಾಣ್ತದೆ. ಆಮೇಲೆ ಇತ್ತೀಚಿನ ದಿನದಲ್ಲಿ ನೀವು ಗಮನಿಸ್ಬೋದು, ನಾವು ಬೆಳಗಿಂದ ಸಾಯಂಕಾಲದವರೆಗೂ ಈ ಪ್ಯಾಕ್ಡ್ ಫುಡ್ಡನ್ನು ನಾವು ಸ್ವಲ್ಪ ಜಾಸ್ತಿಯಾಗಿ ಬಳಸ್ತಾ ಇದ್ದೀವಿ ಸೊ ಬೆಳಗಿನ. ಸೊ ಆ ಕಾರಣದಿಂದಾಗಲೂ ನಾವು ಅದರ ಕಾನ್ಸಂಟ್ರೇಷನ್ ಸ್ವಲ್ಪ ಜಾಸ್ತಿ ಹೋಗಿರೋದ್ರಿಂದ ಅದರ ಅಡ್ಡ ಪರಿಣಾಮಗಳಿಂದಾಗಿ ಸ್ವಲ್ಪ ಕಾರ್ಸಿನೋಜನಿಕ ಅಂಶ ಕಂಡು ಬಂದಿರಬಹುದು. ಸರಿ ಸರ್, ಮುಂದುವರಿಸಿ. ಈ ಬೇಕಿಂಗ್ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸಂಶೋಧನೆಯಲ್ಲಿ ಏನೆಲ್ಲ ನಾವು ಇತ್ತೀಚಿನ ಮಾಡಿದ್ದೀವಿ ಅಂತೇಳಿ, ಒಂದು ನ್ಯಾಚುರಲ್ ಕಲರ್ಗೆ ಸಂಬಂಧಪಟ್ಟಂಥದ್ದು, ನ್ಯಾಚುರಲ್ ಪ್ರಿಸರ್ವೇಟಿವ್ಸ್ ಅಂತೇಳಿ ಆಹಾರವನ್ನು, ಈಗ ಬ್ರೆಡ್ ಅನ್ನೋದು ಈಗ ನಮಗೆ 5 ದಿನ ಆದರೂ ಕೆಳದಂತೆ ಇರಬೇಕಾಗ್ತದೆ. ಯಾಕಂದರೆ ಬೇಕರಿಯಿಂದ ಬ್ರೆಡ್ ಹೊರಗೆ ಬಂದಮೇಲೆ ಗ್ರಾಹಕರಿಗೆ ಸಿಗೋ ತನಕ ಟೈಮ್ ಇರೋದ್ರಿಂದ ಅಂದ 5 ದಿನ ಆದರೂ ಬೇಕು. ಆದರೆ ಬ್ರೆಡ್ನಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ, ಒಂದು 37% ನೀರಿನಾಂಶ ಇರೋದ್ರಿಂದ ಸೂಕ್ಷ್ಮಾಣು ಜೀವಿಗಳು ಬೇಗ ಬೆಳೀತದೆ. ಸೊ ಅದನ್ನು ಬೆಳೆಯದಂತೆ ತಡೆಯೋದಕ್ಕೆ ನಾವು ಅದನ್ನು ಒಂದು ಕೆಮಿಕಲ್, ಕ್ಯಾಲ್ಸಿಯಂ ಪ್ರೋಪಿನೇಟ್ ಹಾಕಿರಲಿ ಅಥವಾ ಏನೋ ಒಂದು ಕೆಮಿಕಲ್ ಹಾಕ್ತೀವಿ. ಸೊ ಆ ಕೆಮಿಕಲ್ ಈಗ ಜನರಿಗೆ ತುಂಬ ಅವೇರ್ನೆಸ್ ಬಂದಿದೆ, ಈ FSSAI ಮುಖಾಂತರ ನಮ್ಮ ಸಂಸ್ಥೆ ಮುಖಾಂತರ ಆಗಿರ್ಬೋದು, ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಆಗ್ತಿದೆ. ಮೊದಲು ಎಲ್ಲರೂ ಬರೀ ಪ್ರಾಡಕ್ಟ್ನ ತಗೊಳ್ತಿದ್ರು, ಈಗ ಪ್ರಾಡಕ್ಟ್ನ ತಗೊಂಡು ಅದರಲ್ಲಿ ಏನು ಹಾಕಿದ್ದಾರೆ ಅಂತ ನೋಡ್ತಾರೆ ಜನರ ಜನ, ಅವರಿಗೆ ಎಚ್ಚರಿಕೆಯಿಂದ ಇದೆ. ಸೊ ಆದ್ದರಿಂದ ಎಲ್ರಿಗೂ ಆ ಕೆಮಿಕಲ್ ಇದ್ದ ತಕ್ಷಣ ಜನರು ಅದನ್ನು ಬೇಡ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ನಾವು ಸ್ವಾಭಾವಿಕವಾದಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಹಾಕಿಬಿಟ್ಟು ನ್ಯಾಚುರಲ್ ಪ್ರಿಸರ್ವೇಟಿವ್ ಅಂತ ಬ್ರೆಡ್ ಆಗಿರ್ಬೋದು, ಕೇಕ್ ಆಗಿರ್ಬೋದು, ಅದನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ. ಮಲ್ಟಿಗ್ರೇನ್ ಅದೊಂದು ಈಗ ಒಂದು ಟ್ರೆಂಡ್ ಇದೆ, ಮಲ್ಟಿಗ್ರೇನ್ ನ್ಯೂಟ್ರಿ ಕುಕ್ಕಿ ಅಂತ ನಾವೊಂದು ಅಭಿವೃದ್ಧಿಪಡಿಸಿದ್ದೀವಿ. ಸೊ ಅದು ಇತ್ತೀಚಿನ ದಿನಗಳು ನಾವು ಎರಡು ಕಂಪನಿಗಳಿಗೆ ನಾವು ತಂತ್ರಜ್ಞಾನವನ್ನು ವರ್ಗಾವಣೆ ಮಾಡಿದ್ದೀವಿ. ಒಬ್ರು ನಂಜನಗೂಡು ಅವರು, ಅವ್ರು ಮುಂಬೈ ಅವರಿಗೆ. ಅದು ಬಿಟ್ಟರೆ ಮಿಲೆಟ್ ಸಿರಿಧಾನ್ಯಗಳು ಅಂತೇಳಿ, ಸೊ ಆ ಸಿರಿಧಾನ್ಯವನ್ನು ಹೇಗೆ ನಾವು ನಮ್ಮ ಬೇಕರಿ ಪದಾರ್ಥಗಳಲ್ಲಿ ಉಪಯೋಗಿಸ್ಬೋದು. ಯಾಕಂದರೆ ಎಲ್ಲರೂ ಸಿರಿಧಾನ್ಯವನ್ನು ತಿನ್ನೋದಕ್ಕೆ ಆಗೋದಿಲ್ಲ, ಕೆಲವರಿಗೆ ಅಭ್ಯಾಸ ಇದ್ದವರಿಗೆ ಆಗುತ್ತೆ. ಹೊಸದಾಗಿ ನಮ್ಮ ತಿನ್ನೋರಿಗೆ ಆಗ ರಾಗಿ ಮುದ್ದೆ ತಿನ್ನೋದಾಗಿರಲಿ, ಅದು ಕೆಲವರಿಗೆ ಕಷ್ಟ ಆಗ್ಬೋದು. ಈ ಮೈಸೂರು ಮಂಡ್ಯ ಭಾಗದಲ್ಲಿ ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ದಿನ ತಿನ್ನುವಂಥದ್ದೇ. ಆದರೆ ನೀವು ಬೇರೆ ಭಾಗದಲ್ಲಿ ನೋಡಿದ್ರೆ, ಅಥವಾ ನೀವು ಭಾರತದ ಬೇರೆ ಭಾಗಗಳನ್ನ ನೋಡಿದಾಗ, ಅವರಿಗೆ ತಿನ್ನೋ ಮುದ್ದೆ ತಿನ್ನುವಂಥ ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಅವ್ರಿಗೂ ಒಂದು ತಿನ್ನಬೇಕು ಅನ್ನೋ ಆಸೆ ಇದ್ದಾಗ ನಾವು ಅವರು ತಿನ್ನುವಂಥ ಪದಾರ್ಥಗಳಿದೆ. ನಮ್ಮ ಬೇಕರಿ ಪ್ರಾಡಕ್ಟ್ ಅನ್ನೋದು ಆಲ್ ಓವರ್ ವರ್ಲ್ಡಲ್ಲಿ ಇಷ್ಟಪಡುವಂಥದ್ದು. ಸೊ ಆ ಪದಾರ್ಥಗಳಿಗೆ ನಾವು ರಾಗಿಯನ್ನು ಹೇಗೆ ಸೇರಿಸ್ಬೋದು, ಅಥವಾ ಬೇರೆ ಸಿರಿಧಾನ್ಯಗಳನ್ನ ಹೇಗೆ ಸೇರಿಸ್ಬೋದು ಅಂತ ಅನ್ನೋದು ನಾವು ಸಂಶೋಧನೆ, ಅದು ನಮ್ಮಲ್ಲಿ ಟೆಕ್ನಾಲಜಿ ರೆಡಿ. ಅದು ಇತ್ತೀಚಿನ ದಿನಗಳಲ್ಲಿ ಇಬ್ಬರಿಗೆ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ. ಸೊ ಅವರು ಆ ಉದ್ಯಮವನ್ನು ನಡೆಸ್ತಿದ್ದಾರೆ. ಸೊ ಇದು ಇತ್ತೀಚಿನ ದಿನಗಳಲ್ಲಿ ಹೇಳುವಂಥದ್ದು. ಮತ್ತೆ ನಮ್ಮಲ್ಲಿ ಬರುವಂಥದ್ದು ಒಂದು ವಿಭಾಗ ಫ್ಲೋರ್ ಮಿಲ್ಲಿಂಗ್. ನಾವು ಗೋಧಿಯನ್ನು ಹೇಗೆ ಮಿಲ್ ಮಾಡುವಂಥದ್ದು, ನಾವು ಹಳೆಯ ದಿನಗಳಲ್ಲಿ ಕೇಳಿರ್ಬೋದು, ನಾವು ಕಲ್ಲನ್ನು ಬೀಸ್ತಿದ್ವಿ, ಅದನ್ನು ಚಕ್ಕಿ, ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಯಾವುದೇ ಧಾನ್ಯ ಆಗಲಿ ಅದನ್ನು ಪೌಡ್ರ್ ಮಾಡುವಂಥದ್ದು ಚಕ್ಕಿ ಆಟ. ಇಡೀ ಧಾನ್ಯವನ್ನು ಪೌಡ್ರ್ ಮಾಡ್ತೀವಿ. ಇನ್ನೊಂದು ಗಿರಣಿಯಿಂದ ಬರುವಂಥದ್ದು, ಗೋಧಿಯ ಗಿರಣಿ, ಆ ರೋಲರ್ ಫ್ಲೋರ್ ಮಿಲ್ ಅಂತ ಹೇಳ್ತೀವಿ. ಅಲ್ಲಿ ಉದ್ದೇಶ ಏನಂತಂದರೆ, ಅಲ್ಲಿ ಗೋಧಿಯನ್ನು ಬೇರ್ಪಡಿಸೋದು, ಹೊರಗಿನ ಕವಚ ಏನಿದೆ ಹೊಟ್ಟು ಅಂತ ಹೇಳ್ತೀವಿ, ಹೊಟ್ಟನ್ನು ಬೇರ್ಪಡಿಸಿ ಒಳಗಡೆ ಇರುವಂಥ ಎಂಡೋಸ್ಪರ್ಮ್ ಅದನ್ನು ನಾವು ಸಪರೇಟ್ ಮಾಡೋ, ಅದನ್ನು ನಾವು ಮೈದಾ ಅಂತ ಹೇಳ್ತೀವಿ. ಆ ಮೈದಾನೇ ನಮಗೆ ಬೇಕರಿ ಪ್ರಾಡಕ್ಟಿಗೆ ಬೇಕಾಗಿರುವಂಥದ್ದು. ನಾವು ಬೇರೆ ಯಾವುದೇ ಪದಾರ್ಥ ಹಾಕಿದ್ರು ಈ ಬೇಕರಿ ಪ್ರಾಡಕ್ಟ್ನ ಉತ್ಪಾದನೆ ಮಾಡೋದು ಭಾರಿ ಕಷ್ಟ ಆಗೋದಿಲ್ಲ. ಆ ಮೈದಾದಲ್ಲಿ ಒಂದು ವಿಭಿನ್ನವಾದಂಥ ಒಂದು ಪ್ರೋಟೀನ್ ಇದೆ, ಅದು ಏನಂತಿದೆ, ಗ್ಲೂಟೆನಿನ್ ಮತ್ತು ಗ್ಲಯಾಡಿನ್ ಅನ್ನೋ ಒಂದು ಎರಡು ಪ್ರೋಟೀನ್ನ ಅಂಶ ಅದು. ಸೊ ಅದು ಮೈದಾ ಹಿಟ್ಟಿಗೆ ನಾವು ನೀರು ಹಾಕಿ ಅದನ್ನು ನಾದಿದ್ರೆ ಅದೊಂದು ರಬ್ಬರ್ ಥರ ಆಗ್ತದೆ. ಅದು ಯಾವುದೇ ಹೊರಗಿನ ಅಂಶ ಹಾಕಿರುವಂಥದ್ದಲ್ಲ, ಅದು ನ್ಯಾಚುರಲ್ ಆಗಿರುವಂಥ ಒಂದು ಪ್ರೋಟೀನ್. ಸೊ ಆ ಪ್ರೋಟೀನ್ ಹಾಕಿದಾಗ ನಿಮಗೆ ಬ್ರೆಡ್ನ ಉಬ್ಬುವಿಕೆ ಬರ್ತದೆ. ಇಲ್ಲ ಅಂತ ಹೇಳಿದ್ರೆ, ನೀವು ಅಕ್ಕಿ ಹಿಟ್ಟಲ್ಲಿ ಮಾಡಿದ್ರೆ ಅಥವಾ ಕಡಲೆ ಹಿಟ್ಟಲ್ಲಿ ಮಾಡಿದ್ರೆ ಬ್ರೆಡ್ ಉಬ್ಬುವುದಿಲ್ಲ. ಸೊ ಆ ಉಬ್ಬು ಬೇಕಂದರೆ ಆ ವಿಸ್ಕೋ ಇಲಾಸ್ಟಿಕ್ ನೆಟ್ವರ್ಕ್ ಅಂತ ಹೇಳ್ತೀವಿ ನಾವು ಅದನ್ನು, ಬಲೂನಿನ ಹಾಗೆ ಉಬ್ಬಬೇಕು ಬ್ರೆಡ್. ಸೊ ಅದು ಉಬ್ಬಬೇಕಂದ್ರೆ ಆ ಗ್ಲೂಟೆನ್ ಅನ್ನೋ ಪ್ರೋಟೀನ್ ಬೇಕಾಗ್ತದೆ. ಸೊ ಅದರಿಂದ ನಾವು ಹೇಗೆ ಮೈದಾವನ್ನು ಬೇರ್ಪಡಿಸ್ಬೋದು ಅನ್ನೋ ಒಂದು ನಮ್ಮಲ್ಲಿ ಮಿಲ್ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನಮ್ಮಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಇನ್ ಮಿಲ್ಲಿಂಗ್ ಟೆಕ್ನಾಲಜಿ ಅಂತಿದೆ. ಅದು ಭಾರತದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಮಾತ್ರ ಇರೋದು. ಇದು ಬಿಟ್ಟರೆ ಸ್ವಿಸ್ ಮಿಲ್ಲಿಂಗ್ ಸ್ಕೂಲ್ ಅಂತೇಳಿ ಸ್ವಿಜರ್ಲ್ಯಾಂಡಲ್ಲಿದೆ. ಸೊ ಇಲ್ಲಿ ಏನಂತ ಹೇಳಿದ್ರೆ, ಮೇನ್ ಉದ್ದೇಶ ಈ ಮೇನ್ ಎಂಡೋಸ್ಪರ್ಮ್ ಏನಿದೆ ಒಳಗಡೆಯ ತಿರುಳು ಏನಿದೆ ಅದನ್ನು ನಾವು ಎಷ್ಟು ತುಂಬ ಇಫೆಕ್ಟಿವ್ ಆಗಿ ಬೇರ್ಪಡಿಸ್ತೇವೆ, ಸೊ ಆದ್ದರಿಂದ ನಾವು ಮೈದಾವನ್ನು ಉತ್ಪಾದನೆ ಮಾಡ್ತೀವಿ. ಎಷ್ಟು ದಿನಗಳ ಕೋರ್ಸ್ ಇದು? ಇದು 10 ತಿಂಗಳ ಕೋರ್ಸು. ಆಮೇಲೆ ಒಂದು ತಿಂಗಳ ಟ್ರೈನಿಂಗ್ ಪ್ರೋಗ್ರಾಮ್ ಇರ್ತದೆ ಅವರಿಗೆ. 11 ತಿಂಗಳು ಆಗ್ತದೆ. ಚಾರ್ಜ್ ಇರುತ್ತೆ ಇದಕ್ಕೆ? ಹೌದು, ಇದಕ್ಕೆ ಫೀಸ್ ಇರ್ತದೆ. ಸೊ ಫೀಸ್ ವರ್ಷ ವರ್ಷ ಅದು ವ್ಯತ್ಯಾಸ ಇರ್ತದೆ. ಸೊ ಜಾನ್ವರಿ ಪ್ರತಿ ವರ್ಷ ನಡೆಸ್ತೇನೆ. 1981 ಶುರುವಾಗಿದೆ ಅಂತಕೋತೀನಿ. ಪ್ರತಿ ವರ್ಷ ಯಾವಾಗ ಆರಂಭ? ಪ್ರತಿ ವರ್ಷ ಈ ಜಾನ್ವರಿಯಲ್ಲಿ ಶುರು ಆಗ್ತದೆ. ಈ ಜಾನ್ವರಿಯಲ್ಲಿ ಶುರು ಆಗಿತ್ತು, ಡಿಸೆಂಬರ್ ತನಕ ನಡೀತದೆ. ನವೆಂಬರ್ಗೆ ಮುಗಿತದೆ, ಡಿಸೆಂಬರ್ಗೆ ಮುಗಿದು ತಿರ್ಗಾ ಹೊಸ ಬ್ಯಾಚ್ ಜಾನ್ವರಿಯಿಂದ ಬರ್ತಾರೆ. ಎಷ್ಟು ಜನ ತಗೋತೀರಿ? ಇದು ಮ್ಯಾಕ್ಸಿಮಮ್ 24 ಜನವನ್ನ ತಗೋತೀವಿ. ಯಾಕಂದ್ರೆ ಇದು ಪ್ರಾಕ್ಟಿಕಲ್ ಓರಿಯೆಂಟೆಡ್, ಪ್ರಾತ್ಯಕ್ಷಿಕೆ ಇರುವಂತಹ ಟ್ರೈನಿಂಗ್ ಪ್ರೋಗ್ರಾಮ್ ಆಗಿರೋದ್ರಿಂದ ಜಾಸ್ತಿ ಜನ ತಗೊಳಕ್ಕಾಗಲ್ಲ. 24 ಜನರನ್ನ ತಗೋತೀವಿ. ಆಯ್ಕೆ ಮಾಡ್ಕೋತೀರಿ? ಆಯ್ಕೆ ಮಾಡುವಂಥ ಅಪ್ಲಿಕೇಶನ್ ಬರ್ತದೆ, ಅದರಲ್ಲೂ ಜನರಲ್ ಕೋಟಾ ಅಂತ ಇರ್ತದೆ, ಅದು ಮೆರಿಟ್ ಮೇಲೆ ಬರ್ತಾರೆ. ಅದಾದಮೇಲೆ ಫಾರಿನ್ನ ವಿದ್ಯಾರ್ಥಿಗಳಿಗೆ ಅವರಿಗೆ ಸಪರೇಟ್ ಕೋಟಾ ಇರ್ತದೆ. ಆಮೇಲೆ ಫೆಡರೇಷನ್ ರೂರಲ್ ಫ್ಲೋರ್ ಮಿಲ್ ಇದೆ, ಅವರ ಫೆಡರೇಷನಿಂದ ಅವರು, ಯಾಕಂದರೆ ಹೇಳಿದರೆ ಅಲ್ಲಿ ಕೆಲಸ ಮಾಡಿರೋ ಇರ್ತಾರೆ, ಅವರಿಗೆ ಅನುಭವ ಇದೆ, ಅದಕ್ಕೆ ಸರ್ಟಿಫಿಕೇಟ್ ಅವರು ಇರೋದಿಲ್ಲ ಅವ್ರ ಹತ್ರ. ಸೊ ಅಂಥವರಿಗೆ ಒಂದು ಮಾನ್ಯತೆಯನ್ನು ಕೊಟ್ಟು ಅವ್ರಿಗೂ ಒಂದಷ್ಟು ಸೀಟನ್ನ ಕಾಯ್ದಿರಿಸಿದ್ದೀವಿ. ಏನು ಓದಿರಬೇಕು ಇದಕ್ಕೆ? ಇದಕ್ಕೆ ಮೇನ್ ಆಗಿ ಡಿಪ್ಲೊಮಾ ಸಾಕು, ಆಮೇಲೆ ಡಿಗ್ರಿ ಇದ್ದವ್ರನ್ನ ತಗೋತೀವಿ ನಾವು. ಹೌದಾ? ರಿಟರ್ನ್ ಎಕ್ಸಾಮ್ ಏನಾದ್ರೂ ಇರುತ್ತಾ? ರಿಟರ್ನ್ ಎಕ್ಸಾಮ್ ಅಂತ ಏನಿಲ್ಲ, ಅಪ್ಲಿಕೇಶನ್ ಮೇಲೆ, ಜನರಲ್ ಸೀಟ್ಗಳಲ್ಲಿ ಮೆರಿಟ್ ಮೇಲೆ ತಗೋತೀವಿ. ಹೌದಾ? ಅಂದ್ರೆ ತುಂಬಾ ಡಿಮ್ಯಾಂಡ್ ಇದೆಯಾ ಈ ಕೋರ್ಸ್ಗೆ? ತುಂಬ ಡಿಮ್ಯಾಂಡ್ ಇದೆ. ಯಾಕಂತ ಹೇಳಿದ್ರೆ ಇದು ಇಲ್ಲಿ ಇಂಡಿಯಾದಲ್ಲಿ ಇಲ್ಲಿ CFTR ಮಾತ್ರ ಇರುವಂತಹ ಪ್ರೋಗ್ರಾಮ್ ಇದು. ನಮ್ಮ ಭಾರತದಲ್ಲಿ ಬೇರೆ ಯಾವುದೂ ಇಲ್ಲ, ಆಲ್ಮೋಸ್ಟ್ ಏಷ್ಯಾದಲ್ಲೂ ಇಲ್ಲ ಅಂತ ಹೇಳ್ಬೋದು. ಇನ್ನೊಂದು ಬಿಟ್ಟರೆ ಫೇಮಸ್ ಇರುವಂಥದ್ದು ಸ್ವಿಸ್ ಮಿಲ್ಲಿಂಗ್ ಸ್ಕೂಲ್, ಅದು ಸ್ವಿಜರ್ಲ್ಯಾಂಡಲ್ಲಿದೆ. ಸೊ ನಮ್ಮ ವಿದ್ಯಾರ್ಥಿಗಳು ಏನಿದ್ದಾರೆ ಇಲ್ಲಿ ನಮ್ಮ ಕಲಿತಾದ್ಮೇಲೆ, ಆಲ್ಮೋಸ್ಟ್ ಒಂದು 50% ಜಾಸ್ತಿ ಜನ ವಿದೇಶಗಳಿಗೆ ಹೋಗುವಂಥವ್ರು ಇದ್ದಾರೆ ತುಂಬ ಜನ. ಹೌದಾ? ಉದ್ಯೋಗ ಅವಕಾಶಗಳು ತುಂಬ ವಿಪುಲವಾಗಿದೆ. ಅಂದಾಜು ಖರ್ಚು ಏನಾಗ್ಬೋದು? ಅಂದಾಜು ಖರ್ಚು ಅಂತ ಹೇಳಿದ್ರೆ ಒಂದು 3-3.5 ಲಕ್ಷ ಇವತ್ತಿನ ದಿನದಲ್ಲಿ ಆಗ್ಬೋದು ವರ್ಷಕ್ಕೆ. ಯಾಕಂದ್ರೆ ನಮ್ಮ ಕೋರ್ಸ್ ಫೀಸ್ ಇದೆ, ಆಮೇಲೆ ಹಾಸ್ಟೆಲ್ ನಮ್ಮಲ್ಲೇ ಇದೆ. ಹಾಸ್ಟೆಲ್ ಅವರಿಗೆ ಊಟ ತಿಂಡಿ ಅವರ ಹಾಸ್ಟೆಲ್ ವ್ಯವಸ್ಥೆ ನಮ್ಮ ಒಳಗಡೆನೆ ಇದೆ. ಪರವಾಗಿಲ್ಲ ಅಲ್ವಾ? ಹೌದು, ಇದು ಚೆನ್ನಾಗಿದೆ. ಚೆನ್ನಾಗಿದೆ. ಏನದು ಸರ್ಟಿಫಿಕೇಟ್ ಕೋರ್ಸ್ ಮಿಲ್ಲಿಂಗ್ ಟೆಕ್ನಾಲಜಿ ಅಂತ ಹೇಳಿ, ಮಿಲ್ಲಿಂಗ್ ಟೆಕ್ನಾಲಜಿ ಅಂತ ಹೇಳಿ. ಅದರ ಮೇನ್ ಉದ್ದೇಶ ಹೇಗೆ ನಾವು ಹೊಟ್ಟನ್ನು ಸಪರೇಟ್ ಮಾಡ್ತೇವೆ ಅಂತ ಹೇಳಿ. ಈ ಹೊಟ್ಟು ಬಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ನಿಮ್ಮ ಮಿಲ್ ಮಾಡಿದಾಗ ಆ ಸೈಜ್ ತುಂಬ ಚಿಕ್ಕ ಚಿಕ್ಕ ಕಣವಾಗಿ ಮಾರ್ಪಾಡು ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದು ತುಂಬ ದೊಡ್ಡದಾಯಿತು ಅಂದರೆ ಆ ಬಲೂನ್, ನಾನು ಹೇಳಿದೆ ಗ್ಲೂಟೆನ್ನ ನೆಟ್ವರ್ಕ್ ಇದೆ, ಅದನ್ನು ಹರಿಯುತ್ತದೆ. ಸೊ ಆವಾಗ ನಿಮಗೆ ಬ್ರೆಡ್ ಕೊಲ್ಯಾಪ್ಸ್ ಆಗುವಂಥ ಚಾನ್ಸಸ್ ಇರುತ್ತದೆ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಅಲ್ಲ, ಈಗ ಒಂದು ತಾಂತ್ರಿಕತೆ ಬಗ್ಗೆ ಏನೋ ಹೇಳ್ಕೊಡ್ತೀರಿ ಅಂದ್ರೆ, ಈ ಎಕ್ವಿಪ್ಮೆಂಟ್ ಏನಿದೆಯಲ್ಲ ಮೆಷಿನರೀಸ್, ಅದ್ರ ಬಗ್ಗೆನೂ ಜ್ಞಾನ ಕೊಡ್ತೀರಾ? ಖಂಡಿತವಾಗ್ಲು, ಖಂಡಿತ. ಈಗ ಒಂದು ಈಗ ಬೇಕರಿಯಲ್ಲಿ ಒಂದು ಸಣ್ಣ ಬೇಕರಿ ಅಂತ ಇರ್ತದೆ, ಸಿಂಗಲ್ ವಿಂಡೋ ಬೇಕರಿ. ಅವನೇನು ಮಾಡ್ತಾ, ಅವ್ರು ಬೆಳಿಗ್ಗೆ ಶುರು ಮಾಡ್ತಾರೆ ಪ್ರೊಡಕ್ಷನ್ನ, ಮಧ್ಯಾಹ್ನದ ಹೊತ್ತಿಗೆ ರೆಡಿ ಆಗ್ತದೆ, ಸಾಯಂಕಾಲ ಕೊಟ್ಬಿಡ್ತಾನೆ, ಅಲ್ಲಿಗೆ ಮುಗಿಯುತ್ತದೆ ಅವನ ಕೆಲಸ. ಬೇಕರಿ ಬಗ್ಗೆ ಕೇಳ್ತಾ ಇಲ್ಲ, ಈಗ ಫ್ಲೋರ್ ಮಿಲ್ ಬಗ್ಗೆ ಮಾತಾಡಿದ್ರಲ್ಲ, ಮಿಲ್ಗಳು ಯಾವ ರೀತಿ ಮಾಡ್ತವೆ, ಸಣ್ಣ ಪುಟ್ಟ ರಿಪೇರಿ ಅದನ್ನು ಹೇಳ್ಕೊಡ್ತೀರಾ? ಹೌದು, ಅದು ಖಂಡಿತವಾಗ್ಲೂ ಇದೆ. ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಅಂತ ಒಂದು ಕ್ಲಾಸ್ ಇದೆ, ಆಮೇಲೆ ರೋಲ್ಗಳನ್ನು ಹೇಗೆ ಬದಲಾಯಿಸಬೇಕು, ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೋರ್ಸ್ಗಳಿದ್ದಾವೆ, ಅಂದರೆ ಆ ಕೋರ್ಸ್ನಲ್ಲಿ ಇನ್ವಾಲ್ವ್ ಆಗಿದೆ. ಓಕೆ, ಅಂದರೆ ಈಗ ಆ ಎಕ್ವಿಪ್ಮೆಂಟ್ಗಳನ್ನು ಎಲ್ಲಿಂದ ತರಬೇಕು, ಹೌದು, ಎಲ್ಲಿಗೆ ಇನ್ಸ್ಟಾಲ್ ಮಾಡ್ಕೋಬೇಕು? ಖಂಡಿತವಾಗ್ಲು, ಖಂಡಿತವಾಗ್ಲು. ಆ ಕೋರ್ಸಿಗೆ ಬಂದ ತಕ್ಷಣ ಅವರಿಗೆ ಎಲ್ಲನೂ ಮಾಹಿತಿ ಸಿಗ್ತದೆ. ಮುಂದೆ ಅವರು ಏನಂತೇಳಿ, ಒಬ್ಬ ಮಿಲ್ಲರ್ ಆಗಿ ಒಂದು ಮಿಲ್ನಲ್ಲಿ ಆ ಮಿಲ್ನ ಸಂಪೂರ್ಣ ನಿಯಂತ್ರಣವನ್ನು ತಮ್ಮ ಕೈ ತೆಗೆದುಕೊಳ್ಳುವಷ್ಟು ಜನರು ಆಗ್ತಾರೆ. ಮಿಲ್ಗಳಿಗೆ ಅಂದಾಜು ವೆಚ್ಚ ಏನಾಗ್ಬೋದು? ಮಿಲ್ಗಳಿಗೆ ಅದು ನಿಮ್ಗೆ ಕೋಟಿಗೆಲ್ಲ ಬರ್ತಾರೆ, ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ತುಂಬಾ ಜಾಸ್ತಿ. ಮಿಲ್ ರೋಲರ್ ಫ್ಲೋರ್ ಚಕ್ಕಿ ಮಿಲ್ಗಳನ್ನು ಹಾಕಿ ಮಾಡಬಹುದು, ಅದು ಬೇಗ ಆಗ್ಬೋದು, ಬಟ್ ರೋಲರ್ ಫ್ಲೋರ್ ಅಂತ ಅದು ಕೋಟಿಯಲ್ಲೇ ಬರ್ತದೆ. ದೊಡ್ಡ ಕಂಪನಿ ಮಾಡಬೇಕು. ಸರಿ, ಈಗ ಬೇಕಿಂಗ್ ತಾಂತ್ರಿಕತೆ ಬಗ್ಗೆ ಮಾತಾಡ್ತಾ ಇದ್ರಿ. ಹೌದು, ಸಿಂಗಲ್ ವಿಂಡೋ ಅಂತ ಹೇಳಿ, ಬೇಕರಿಗಳಲ್ಲಿ ಒಂದು ಆರ್ಗನೈಸ್ ಸೆಕ್ಟರ್ ಅಂತ ಹೇಳ್ತೀವಿ, ಅದನ್ನ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬಂತು. ಒಂದು ಸೆಮಿ ಆರ್ಗನೈಸ್ಡ್ ಅಂತ ಹೇಳ್ತೀವಿ, ಚಿಕ್ಕ ಚಿಕ್ಕ ನಮ್ಮ ವಠಾರಗಳು ನೋಡಿರ್ಬೋದು, ನಮ್ಮ ಎಲ್ಲ ಪ್ರತಿಯೊಂದು ಬೀದಿಗಳಲ್ಲೂ ಒಂದೊಂದು ಬೇಕರಿಗಳು ಇರ್ತವೆ. ಇನ್ನೊಂದು ಹೋಮ್ ಬೇಕ್, ಮನೆಯಲ್ಲಿ ಮಾಡ್ತಾರೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರ ನೀವೇನಾದರೂ ಅವ್ರಿಗೆ ಈ ಥರ ಬೇಕು ಅಂದರೆ ನಿಮಗೆ ಬೇಕಾದಂಗೆ ಮಾಡಿ ಕೊಡ್ತಾರೆ. ಸೊ ಈಗ ಉದ್ಯಮ ಅಂತ ಹೇಳಿದ್ರೆ ಇವರಿಬ್ಬರನ್ನು ತಗೋಬೋದು, ಸೆಮಿ ಆರ್ಗನೈಸ್ ಮತ್ತು ಆರ್ಗನೈಸ್ಡ್. ಸೆಮಿ ಆರ್ಗನೈಸ್ಡ್ ಅಂತ ಹೇಳಿದ್ರೆ ಅವ್ರು ಬೆಳಿಗ್ಗೆ ಪ್ರಾಡಕ್ಟ್ನ ಮಾಡಿ ಸಾಯಂಕಾಲ ಮಾರಿಬಿಡ್ತಾರೆ. ಸರಿ, ಅಲ್ಲಿ ಏನಂತ ಹೇಳಿದ್ರೆ ನೀವು ಹಾಕಿದ ಬಂಡವಾಳ ಸಾಯಂಕಾಲದೊಳಗೆ ಬರ್ತದೆ. ಇನ್ನೊಂದು ಆರ್ಗನೈಸ್ಡ್ ಸೆಕ್ಟರ್, ಈ ಫುಡ್ ಇಂಡಸ್ಟ್ರಿಗಳು, ಅವ್ರದ್ದು ಕಾನ್ಸೆಪ್ಟ್ ಏನಂದ್ರೆ ಬಲ್ಕ್ ಪ್ರೊಡಕ್ಷನ್ ಮಾಡಿ ಇಡೀ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಇಡೀ ಭಾರತದ. ನೀವು ಒಂದು ಯಾವುದೇ ಒಂದು ಬ್ರ್ಯಾಂಡ್ನ ತಗೊಂಡ್ರು, ಅದು ನೀವು ಕಾಶ್ಮೀರದಲ್ಲೂ ತಗೊಂಡ್ರು ಒಂದೇ ರೀತಿ ಇರ್ತದೆ, ಕನ್ಯಾಕುಮಾರಿಯಲ್ಲಿ ತಗೊಂಡು ಒಂದೇ ರೀತಿ ಇರ್ತದೆ. ಸೊ ಆದ್ದರಿಂದ ಅವರೊಂದು ಯೂನಿಫಾರ್ಮ್ ಕ್ವಾಲಿಟಿಯನ್ನು ನಾವು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಈ ಬೇಕರಿಯನ್ನು ನಾವು ಏನು ಮಾಡಿದ್ವಿ, ಒಂದು ಕಲೆ ಮತ್ತು ವಿಜ್ಞಾನ ಎರಡರ ಸಮ್ಮಿಲನ. ಕಲೆ ಹೇಗಿದು? ಕಲೆ ಹೇಗೆ ಅಂತ ಹೇಳಿದ್ರೆ, ಒಬ್ಬನಿಗೆ ನೀವು ಹೋಗಿ ಯಾವುದೋ ಒಂದು ಸಣ್ಣ ಬೇಕರಿಗೆ ಹೋಗಿ ಕೇಳಿದ್ರೆ ಅವನು ಹೇಳ್ಬೋದು ಇದು ಹೇಗೆ ಮಾಡಿದ್ಯ ಅಂತ ಕೇಳಿದ್ರೆ, ಅವನು ಇದನ್ನು ಇಷ್ಟು ಈ ಪದಾರ್ಥವನ್ನು ಇಷ್ಟು ಹಾಕಿದ್ದೀನಿ ಇಷ್ಟು ಹಾಕಿದ್ದೀನಿ ಅಂತ ಅಷ್ಟು ಹೇಳ್ತಾನೆ ಹೊರತು ಅವನಿಗೆ ಅದು ಯಾಕೆ ಹಾಕಬೇಕು ಅನ್ನೋದು ಗೊತ್ತಿರೋದಿಲ್ಲ. ಅವನಿಗೆ ಯಾರೋ ಅವನಿಗೆ ಹೇಳ್ಕೊಟ್ಟವ್ರು, ನೋಡಪ್ಪ ಈ ಒಂದು ಸ್ಪೂನಲ್ಲಿ ಇದನ್ನು ಹಾಕು, ಇದು ಎರಡು ಸ್ಪೂನ್ ಹಾಕು, ಇನ್ನೊಂದು ಮೂರು ಸ್ಪೂನ್ ಹಾಕು ಅಂತ ಹೇಳ್ಕೊಟ್ಟಿರ್ತಾರೆ. ನಾಳೆ ಆ ಸ್ಪೂನ್ ಕಳೆದು ಹೋದರೆ ಅವನಿಗೆ ಅವನ ಅಂದಾಜಿಗೆ ಹಾಕಬೇಕಾಗ್ತದೆ. ಸೊ ಅದಕ್ಕೆ ಆ ವಿಜ್ಞಾನ ಬೇಕಾಗ್ತದೆ. ಸರಿ, ಈಗ ನೀವು ಚಪಾತಿಯನ್ನು ಮಾಡ್ತೀರಿ ಅಂತ ಹೇಳ್ಕೊಳ್ಳೋಣ. ಬೆಳಿಗ್ಗೆ ಒಂದೇ ರೀತಿಯ ಚಪಾತಿ ಇಟ್ಟಿರ್ತಾರೆ, ಬೆಳಿಗ್ಗೆ ನೀವು ಮಾಡ್ತೀರಾ, ಅದು ಒಂಥರ ಸಾಫ್ಟ್ ಇರ್ತದೆ. ಮಧ್ಯಾಹ್ನ ಮಾಡಿದಾಗ ಇನ್ನೊಂದು ರೀತಿಯ ಸಾಫ್ಟ್ ಇರ್ತದೆ. ನಿಮಗೆ ಗೊತ್ತಿರಬೇಕು ಎಷ್ಟು ನೀವು ನೀರು ಹಾಕಬೇಕು, ಎಷ್ಟು ನೀವು ಅದನ್ನು ಕಲಿಸ್ಬೇಕು ಅದನ್ನು. ಸೊ ಅಲ್ಲಿಗೆ ಒಂದು ಸ್ವಲ್ಪ ವಿಜ್ಞಾನವೂ ಬೇಕಾಗ್ತದೆ. ಒಂದೇ ರೀತಿಯಾದಂಥ ಚಪಾತಿ ಬರಬೇಕು ನಿಮಗೆ. ನೀವು ಬೆಳಿಗ್ಗೆ ಮಾಡಲಿ, ಮಧ್ಯಾಹ್ನ ಮಾಡಿ, ರಾತ್ರಿ ಮಾಡಿ, ಯಾವ ಟೈಮ್ ಮಾಡಿದ್ರು ಒಂದೇ ರೀತಿಯಾದ ಪ್ರಾಡಕ್ಟ್ ಬೇಕು ಅಂದರೆ ಆಗ ನಿಮಗೆ ವಿಜ್ಞಾನನ ಆ್ಯಡ್ ಮಾಡಬೇಕಾಗ್ತದೆ. ಸೊ ನಾವು ನಮ್ಮಲ್ಲಿ ಯಾವುದೇ ಪ್ರಾಡಕ್ಟ್ ನಾವು ಮಾಡಬೇಕಾದ್ರೆ ಒಂದು ಅದರದ್ದು ಪಾರ್ಟಿಕಲ್ ಸೈಜ್, ಅದರದ್ದು ಎಷ್ಟಿರಬೇಕು, ಬ್ರೆಡ್ ಮಾಡಬೇಕಾದ್ರೆ ಎಷ್ಟಿರಬೇಕು, ಬಿಸ್ಕೆಟ್ ಮಾಡಬೇಕಾದ್ರೆ ಹೇಗಿರಬೇಕು, ಕೇಕಿಗೆ ಏನಿರಬೇಕು, ಆಮೇಲೆ ವಾಟರ್ ನೀರು ಎಷ್ಟು ಹಾಕಬೇಕು ಮಿಕ್ಸ್ ಮಾಡೋದಕ್ಕೆ, ಸೊ ಅದು ತುಂಬ ಇಂಪಾರ್ಟೆಂಟ್. ಆಮೇಲೆ ಎಷ್ಟು ಹೊತ್ತು ನೀಡ್ ಮಾಡಬೇಕು, ಮಿಕ್ಸ್ ಮಾಡಬೇಕು ನಾವು ಅದನ್ನು, ಆದ್ದರಿಂದ ಅದರ ಒಂದು ಕ್ವಾಲಿಟಿ ಡೆವಲಪ್ ಆಗ್ತದೆ. ಈ ಪ್ರೋಸೆಸಿಂಗ್ ಸ್ಟೆಪ್ ಏನು ಹೇಳ್ತೀವಿ ಅದು ತುಂಬ ನಿಮ್ಮ ಕೊನೆಯ ಸಿಗುವಂಥ ಪ್ರಾಡಕ್ಟ್ನ ಮೇಲೆ ಪರಿಣಾಮ ಬೀರ್ತದೆ. ಸೊ ಅದಾದ್ಮೇಲೆ ನಾವು ಅದನ್ನು ಎಷ್ಟು ಹೊತ್ತು ಫರ್ಮೆಂಟ್ ಮಾಡಬೇಕು, ನಾವು ಹುದುಗಿಸಬೇಕು ಅಂತ ಹೇಳ್ತೀವಿ. ಅದಾದ್ಮೇಲೆ ಅದಕ್ಕೆ ಹೇಗೆ ನಾವು ಅದನ್ನು ಶೀಟ್ ಮಾಡಬೇಕು, ಅದನ್ನು ರೋಲ್ ಮಾಡಿ ಬೇಕಿಂಗ್ ಟಿನ್ಗಳಿಗೆ ಅದನ್ನು ಹಾಕಿ ಅದನ್ನು ತಿರ್ಗಾ ಪ್ರೂಫ್ ಮಾಡಿ ಹೇಗೆ ಬೇಕಿಂಗ್ ಓವನಲ್ಲಿ ಎಷ್ಟು ಹೊತ್ತು ಇಡಬೇಕು, ಯಾವ ಪದಾರ್ಥಕ್ಕೆ ಎಷ್ಟು ಟೆಂಪರೇಚರ್ ಕೊಡಬೇಕು, ಎಷ್ಟು ಟೈಮ್ ಕೊಡಬೇಕು ಅನ್ನೋದನ್ನು ನಾವು ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿ ಅದನ್ನು SOP ಅಂತ ಹೇಳಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಫಿಕ್ಸ್ ಮಾಡಿದ್ದೀವಿ. ಇದಕ್ಕೂ ಒಂದೇನಾದ್ರು ಸರ್ಟಿಫಿಕೇಟ್ ಕೋರ್ಸ್ ಇದೆಯಾ ನಿಮ್ಮ? ನಮ್ಮಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ಗಳು ಅಂತ ಬಂದರೆ ಶಾರ್ಟ್ ಟರ್ಮ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ, ನಮ್ಮಲ್ಲಿ ವರ್ಷ ಇಡೀ ನಡೀತದೆ. ನಮ್ಮ ಏಪ್ರಿಲ್ ತಿಂಗಳಲ್ಲಿ ನಾವು ಅದನ್ನು ಟೈಮ್ ಟೇಬಲ್ನ ಹಾಕ್ತೀವಿ, ಏಪ್ರಿಲಿಂದ ನೆಕ್ಸ್ಟ್ ಮಾರ್ಚ್ವರೆಗೂ. ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಎರಡು ಕೋರ್ಸ್ ನಡೀತದೆ, ಒಂದು ಸರ್ಟಿಫಿಕೇಟ್ ಶಾರ್ಟ್ ಟರ್ಮ್ ಕೋರ್ಸ್ ಇನ್ ಮಿಲ್ಲಿಂಗ್ ಟೆಕ್ನಾಲಜಿ, ಮತ್ತೊಂದು ಬೇಕಿಂಗ್ ಟೆಕ್ನಾಲಜಿ. ಸೊ ಮಿಲ್ಲಿಂಗ್ ಟೆಕ್ನಾಲಜಿ ಅಂತ ಇನ್ನೊಂದು ಜುಲೈಯಲ್ಲಿ ಬರುವಂಥದ್ದಿದೆ, ಅದು 5 ದಿನದ ಕಾರ್ಯಕ್ರಮ. ಸೊ ಈ ನಮ್ಮ ಏನೋ ಒಂದು ಯಾರು ಮಿಲ್ಲಿಂಗಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೊಂದು ಸರ್ಟಿಫಿಕೇಶನ್ ಮಾಡುವಂಥದ್ದು, ಅವರಿಗೆ ಕೆಲಸ ಗೊತ್ತಿರ್ತದೆ ಬಟ್ ಅದನ್ನು ಹೇಗೆ ವೈಜ್ಞಾನಿಕವಾಗಿ ಹೇಗೆ ಅದನ್ನು ಮಾಡುವಂಥದ್ದು ಅನ್ನೋದೊಂದು ಟ್ರೈನಿಂಗ್ ಪ್ರೋಗ್ರಾಮ್. ಈ ಬೇಕಿಂಗು ಅಷ್ಟೇ, ಇದರಲ್ಲಿಯೂ ಅಷ್ಟೇ, ಒಂದು 5 ದಿನದ ಪ್ರೋಗ್ರಾಮ್ಗಳು. ಎಷ್ಟು ಸರಿ ಮಾಡ್ತೀರಾ? ಪ್ರತಿ ತಿಂಗಳು ಇಲ್ಲ, ಪ್ರತಿ ವರ್ಷ, ವರ್ಷಕ್ಕೊಂದು ಪ್ರೋಗ್ರಾಮ್, ಒಂದೇ ವರ್ಷಕ್ಕೊಂದೇ ಪ್ರೋಗ್ರಾಮ್, 5 ದಿವಸದ ಕಾರ್ಯಕ್ರಮ. ಅದು ನಾವು ಮಾಡುವಂಥದ್ದು, ಇಲ್ಲ ಇನ್ನೊಬ್ರು ಯಾರಿಗಾದ್ರೂ ಬೇಕು, ನಮಗೆ ಒಂದು ತರಬೇತಿ ನಮಗೆ ಬೇಕು ಅಂತ ಬಂದಾಗ ಅವರಿಗೆ ಬೇಕಾದಂಗೆ ನಾವು ಮಾಡ್ತೀವಿ. ಅಂದರೆ ಎಕ್ಸ್ಕ್ಲೂಸಿವ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ಅವರಿಗೆ. ಯಾವುದೋ ಒಂದು ಫಾರ್ಮರ್ ಸೆಂಟ್ರಿಕ್ ಇರ್ಬೋದು ಅಥವಾ PMFME ಸ್ಕೀಮ್ ಇರ್ಬೋದು, ಸೊ ಅವರು ನಮಗೆ ಈ ಪ್ರಾಡಕ್ಟ್ನ ಮಾತ್ರ ನಾವು ಕಲಿಬೇಕು. ಈಗ ಈ ಟ್ರೈನಿಂಗ್ ಪ್ರೋಗ್ರಾಮ್ STC ಅನ್ನೋದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಹೇಳ್ತೀವಿ, ಅದು ಜನರಲ್ ಆಗಿರ್ತದೆ. ಸೊ ಅಲ್ಲಿ ಎಲ್ಲವನ್ನೂ ಹೇಳ್ಕೊಡ್ತೀವಿ ನಿಮಗೆ, ರಾ ಮೆಟೀರಿಯಲ್ ಅಂದರೆ ಪದಾರ್ಥಗಳು, ಕಚ್ಚಾ ಪದಾರ್ಥಗಳು ಏನಿದೆ ಅದರದ್ದು ಕ್ವಾಲಿಟಿ ಹೇಗಿರಬೇಕು, ಆಮೇಲೆ ಫಾರ್ಮುಲೇಷನ್ ಅದನ್ನು ಎಷ್ಟೆಷ್ಟು ಹಾಕಬೇಕು, ಆಮೇಲೆ ಹೇಗೆ ಮಿಕ್ಸ್ ಮಾಡಬೇಕು ಎಲ್ಲವನ್ನು ಹೇಳ್ಕೊಡ್ತೀವಿ. ಬಿಸ್ಕೆಟ್, ಬ್ರೆಡ್, ಕೇಕ್, ರಸ್ಕ್, ಆಮೇಲೆ ಪಫ್ ಪೇಸ್ಟ್ರಿ, ಅದು ಎಲ್ಲವನ್ನು ನಾವು ಅದರಲ್ಲಿ ಹೇಳ್ಕೊಡ್ತೀವಿ. ಆದರೆ ನೀವು ಎಕ್ಸ್ಕ್ಲೂಸಿವ್ ನೀವು ಅಂತ ಬಂದಾಗ ನಿಮಗೆ ಮಾತ್ರ ಪ್ರೋಗ್ರಾಮ್ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಯಾವ ರೀತಿಯ ಬೇಕು ಅದನ್ನು ನಾವು ಮಾಡಿಫೈ ಮಾಡಿ ಅದನ್ನು ಮಾಡಿಕೊಡ್ತೀವಿ ಟ್ರೈನಿಂಗ್ ಪ್ರೋಗ್ರಾಮ್. ನಮ್ಮದೊಂದು 5 ವಾರದೊಂದು ಒಂದು 5 ಪ್ರೋಗ್ರಾಮ್ ಮಾಡಿದ್ವಿ, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇನ್ ಬೇಕಿಂಗ್ ಟೆಕ್ನಾಲಜಿ ಅಂತೇಳಿ. ಅದು 4 ವಾರದ ಪ್ರೋಗ್ರಾಮ್, ಫಸ್ಟಿಗೆ 5 ವಾರ, ಆಮೇಲೆ 4 ವಾರದ ಪ್ರೋಗ್ರಾಮ್, 4 ವರ್ಷ ಮಾಡಿದ್ವಿ. ಸೊ ಅದು ಅಷ್ಟು ಬೇಡಿಕೆಯ ಅನುಸಾರವಾಗಿ, ಬೇಡಿಕೆ ಯಾರಾದರೂ ಇಟ್ಟರೆ ನಾವು ಅವ್ರಿಗೆ ಮಾಡಿಕೊಡ್ತೀವಿ. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50ಕ್ಕೆ ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಈಗ ಸುಮಾರಷ್ಟು ಜನ ನಿಮ್ಮ ತಾಂತ್ರಿಕತೆಗಳನ್ನು ತಗೊಂಡಿದ್ದಾರೆ ಅಂತಂದ್ರೆ, ಹೌದು, ಈಗ ನಿಮ್ಮ ತಾಂತ್ರಿಕತೆಗಳು ಎಲ್ಲವೂ ಪೇಯ್ಡ್ ಅಥವಾ ಫ್ರೀ ಟೆಕ್ನಾಲಜಿ? ನಮ್ಮಲ್ಲೊಂದು ಒಂದಷ್ಟು ಟೆಕ್ನಾಲಜಿಗಳು ಫ್ರೀ ಟೆಕ್ನಾಲಜಿ ಅಂತ ಕೊಡ್ತೀವಿ, ಅದು ಜನರಿಗೆ ಉಪಯೋಗ ಆಗಲಿ ಅಂತ ಹೇಳಿ, ಅದರದ್ದು ಮಾಹಿತಿ ನಮ್ಮ ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದೀವಿ ನಾವು. ಸೊ ನಮ್ಮ ವಿಭಾಗದಲ್ಲಿ 2 ಟೆಕ್ನಾಲಜಿ ಬರ್ತದೆ, ಒಂದು ಕಾಂಪೋಸಿಟ್ ರಾಗಿ ಬ್ರೆಡ್ ಅಂತ ಹೇಳಿ. ಸೊ ರಾಗಿಯನ್ನ ಹಾಕಿ ಬ್ರೆಡ್ ಅಂತ ಹೇಳಿದ್ ನಾವು ಮೇನ್ ಆಗಿ ಮೈದಾ ಯೂಸ್ ಮಾಡ್ತೀವಿ. ಸೊ 100% ಮೈದಾ ಅಲ್ಲ, ಅಲ್ಲಿ ಒಂದಷ್ಟು ಪರ್ಸೆಂಟೇಜ್ ಅನ್ನ ರಾಗಿಯನ್ನ ಹಾಕಿ ಒಂದು ಬ್ರೆಡ್ ಅಂತ ಮಾಡುವಂತ ರಾಗಿ ಬ್ರೆಡ್ ಅಂತ ಹೇಳ್ತೀವಿ. ಇನ್ನೊಂದು ಹೈ ಪ್ರೋಟೀನ್ ಬನ್ಸ್, ಸೊ ಪ್ರೋಟೀನ್ ಯುಕ್ತ ಬನ್ ಅಂತ ಹೇಳ್ಬೋದು. ಸೊ ಅದನ್ನ ಹೇಗೆ ಮಾಡುವಂತದ್ದು ನಾವು ಅದನ್ನ ಫ್ರೀ ಆಗಿ ಹೇಳ್ಕೊಡ್ತೀವಿ, ಆದ್ರೆ ಒಂದು ಡೆಮಾನ್ಸ್ಟ್ರೇಷನ್ ಚಾರ್ಜಸ್ ಅಂತ ಒಂದು ನಾಮಿನಲ್ ಆಗಿರ್ತದೆ. ಸೊ ಇದೆಷ್ಟು, 1 ದಿವಸದ? ಅದು 1 ದಿವಸದ ಪ್ರೋಗ್ರಾಮ್. ಈ ಟೆಕ್ನಾಲಜಿ ಟ್ರಾನ್ಸ್ಫರ್ ಅನ್ನೋದೆಲ್ಲ 1 ದಿವಸದ ಪ್ರೋಗ್ರಾಮ್. ಅಂದ್ರೆ ಒಂದು ರಾಗಿಯಿಂದ ಬ್ರೆಡ್ ಮಾಡೋದು ಹೇಗೆ ಹೇಗೆ ಅಂತೇಳಿ, ಮತ್ತೆ ಪ್ರೋಟೀನ್ ಬನ್ ಮಾಡೋದು ಹೇಗೆ ಅಂತೇಳಿ, ಯಾವ ಫ್ರೀ, ಅದೆರಡು ಫ್ರೀ ಹಾಕಿ ಕೊಡ್ತೀವಿ. ಅದು ಅಲ್ಲದೆ ನಮ್ಮಲ್ಲೊಂದು 66 ಟೆಕ್ನಾಲಜಿಗಳು ಡೆವಲಪ್ ಮಾಡಿದೀವಿ ನಾವು. ಸೊ ಅದು ನಿಮಗೆ ರೆಡಿ ಇದೆ, ಈಗ ಯಾರಿಗಾದ್ರೂ ಆ ಇನ್ಫಾರ್ಮೇಶನ್ ಬೇಕು ಅಂದರೆ ಅದು ರೆಡಿಯಾಗಿ ಸಿಗುವಂತ 66 ಟೆಕ್ನಾಲಜಿಗಳು ಇದಾವೆ. ಅದರಲ್ಲಿ ಮೇನ್ ಆಗಿ ವೆರೈಟಿ ಬ್ರೆಡ್ಸ್ ಅಂತ ಹೇಳ್ತೀವಿ. ಸೊ ಈ ಬ್ರೆಡ್ನಲ್ಲಿ ನೀವು ಮಾರುಕಟ್ಟೆಗೆ ಹೋದ್ರೆ ನೋಡಬಹುದು, ವಿಧ ವಿಧವಾದಂತ ಇರ್ತದೆ. ನಮ್ಮಲ್ಲೂ ಅಷ್ಟೇ ಆ ಟೆಕ್ನಾಲಜಿಗಳು, ಯಾಕಂದ್ರೆ ಒಂದು ಬ್ರೆಡ್ ಮಾಡುವಂಥದ್ದು ಇನ್ನೊಂದು ಬ್ರೆಡ್ ಆಗೋದಿಲ್ಲ. ನೀವು ಗೋಧಿಯಿಂದ ಮಾಡುವಂಥ ಬ್ರೆಡ್ಡೇ ಅದರದ್ದು ಫಾರ್ಮುಲೇಷನ್ ಆಗಲಿ ಅಥವಾ ಅದರ ಪ್ರೊಸೆಸಿಂಗ್ ಆಗಲಿ ಬೇರೆ ಇರ್ತದೆ, ಮತ್ತೆ ನೀವು ಮೈದಾಯಿಂದ ಮಾಡುವಂಥದ್ದು ಬೇರೆ ಇರ್ತದೆ. ಅಥವಾ ಹೋಲ್ ವೀಟ್ ಬ್ರೆಡ್ ಅಂತ ಬಂದಿದೆ, ಮಲ್ಟಿಗ್ರೇನ್ ಬ್ರೆಡ್ ಅಂತ ಇದೆ, ಆಟಾ ಬ್ರೆಡ್ ಅಂತ ಹೇಳ್ತೀವಿ, ಅದು ಬಿಡ್ತೇವೆ ಹೈ ಫೈಬರ್ ಬ್ರೆಡ್, ರಾಗಿ ಬ್ರೆಡ್, ಬಾಜರ ಬ್ರೆಡ್, ಮಿಲ್ಕ್ ಬ್ರೆಡ್, ಶುಗರ್ ಫ್ರೀ ಬ್ರೆಡ್, ಸಕ್ಕರೆ ಹಾಕದೆ ಬ್ರೆಡ್ನ ಹೇಗೆ ಮಾಡುವಂಥದ್ದು. ಯಾಕಂದ್ರೆ ಸಕ್ಕರೆಯು ಒಂದು ತುಂಬ ಅತಿ ಮುಖ್ಯವಾದಂತಹ ಒಂದು ಪದಾರ್ಥ ಇನ್ನು ಬ್ರೆಡ್ ಮಾಡುವಂಥದ್ರಲ್ಲಿ. ಸೊ ಆ ವಿಧ ವಿಧವಾದ ಬ್ರೆಡ್ ಇದೆ. ಆಮೇಲೆ ರಸ್ಕ್ ತಗೊಂಬಂದ್ರೆ ಕಾಂಪೋಸಿಟ್ ರಾಗಿ ರಸ್ಕ್ ಅಂತ ಹೇಳ್ತೀವಿ. ಆಮೇಲೆ ಕೇಕ್ಗಳಲ್ಲಿ ಎಗ್ಲೆಸ್ ಕೇಕ್ಗಳು, ಅದ್ರ ರೆಡಿ ಮಿಕ್ಸ್, ನೀವು ಮನೆಯಲ್ಲಿ ಹೋಗಿ ನೀರು ಹಾಕಿ ಮಿಕ್ಸ್ ಮಾಡಿ ಓವನಲ್ಲಿ ಇಟ್ಟರೆ ಆಯ್ತು, ರೆಡಿ ಮಿಕ್ಸ್ಗಳು, ಎಗ್ಲೆಸ್ ಅಥವಾ ಶುಗರ್ ಫ್ರೀ ಕೇಕ್ಗಳು. ಸೊ ಆ ಥರದ್ದು. ಆಮೇಲೆ ಇನ್ಸ್ಟೆಂಟ್ ವೆರೈಟೀಸ್ ಇರ್ತದೆ, ಕೇಕ್ ಪ್ರಿಮಿಕ್ಸ್ ಹೇಳ್ದಂಗೆನೆ, ಪಾಯಸ ಮಿಕ್ಸ್ ಆಗಿರಲಿ, ಅಥವಾ ಸೆಮೊಲಿನಾ ಬೇಸ್ಡ್ ಹೈ ಪ್ರೋಟೀನ್ ಸೆಮೊಲಿನಾ ಬೇಸ್ಡ್ ಉಪ್ಮಾ ಮಿಕ್ಸ್, ಅಥವಾ ಇಡ್ಲಿ ರವಾ ಇಡ್ಲಿ ಮಿಕ್ಸ್, ಆ ಥರದ್ದು ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿಪಡಿಸುವಂಥದ್ದು. ಆಮೇಲೆ ಮಿಲೆಟ್ ಬೇಸ್ಡ್ ಉಪ್ಮಾ ಮಿಕ್ಸ್ಗಳು ಈಗ ರೆಡಿ ಆಗ್ತಾ ಇದೆ, ಈಗ ಇತ್ತೀಚಿನ ದಿನಗಳಲ್ಲಿ ಅದರ ಸಂಶೋಧನೆ ಆಗಿ ಅದರ ಇನ್ನೇನು ಕೆಲವು ದಿನಗಳಲ್ಲಿ ಅದು ತಂತ್ರಜ್ಞಾನ ವರ್ಗಾವಣೆಗೆ ರೆಡಿ ಆಗ್ತದೆ. ಆಮೇಲೆ ಮಲ್ಟಿಗ್ರೇನ್ ವೆರೈಟಿ ಅಂತ ಹೇಳಿದೆ ನಾನು, ಸೊ ಬಹುಧಾನ್ಯದ ಬ್ರೆಡ್ ಅಂತೇಳಿ. ಸೊ ಬರೀ ಮೈದಾದಲ್ಲಿ ಕೆಲವರು ಹೇಳ್ಬೋದು ಅದರಲ್ಲಿ ಪೋಷಕಾಂಶಗಳ ಕೊರತೆ ಇದೆ ಅಂತ ಹೇಳಿ, ಯಾಕೆ ಅಷ್ಟು ಒಳ್ಳೇದು ಅಲ್ಲ ಅಂತ ಸುಮಾರು ಜನದ ಅಭಿಪ್ರಾಯ ಇದೆ. ಅದನ್ನು ನಾವು ಹೋಗಲಾಡಿಸ್ಬೇಕು ಅಂತ ಇದ್ದೀವಿ. ಯಾಕಂತ ಹೇಳಿದ್ರೆ ಫಸ್ಟಿಗೆ ಜನರಿಗೆ ಮೈದಾ ಅನ್ನೋದು ಏನಂತ ಎಲ್ರಿಗೂ ತಿಳಿದಿಲ್ಲ. ಗೋಧಿಯ ಒಳತಿರುಳನ್ನೇ ನಾವು ಮೈದಾ ಅಂತ ಹೇಳೋದು. ಸೊ ಅಲ್ಲಿ ಏನಾಗ್ತದೆ, ನಾ ಹಾಗೆ ಮೊದಲೇ ಹೇಳ್ದಂಗೆ, ರೋಲರ್ ಫ್ಲೋರ್ ಮಿಲ್ಲಲ್ಲಿ ಈ ಹೊಟ್ಟನ್ನು ತೆಗಿತಾರೆ, ಹೊಟ್ಟನ್ನು ತೆಗೆದಾಗ ಏನಾಯಿತು, ಅದರ ಫೈಬರ್ನ ಅಂಶ ಕಮ್ಮಿ ಆಯಿತು, ಅದರ ಮೇ ಜೊತೆ ಜೊತೆಗೆ ಇರುವಂಥ ಖನಿಜಾಂಶಗಳು ಮಿನರಲ್ಸ್ ಅಂತೇಳಿ ಅದು ಹೊರಟೋಯಿತು. ಆದರೆ ಮೈದಾದಲ್ಲಿ ಅಷ್ಟು ಅಂಶ, ಒಂದು ಪ್ರೋಟೀನು ಇರ್ತದೆ ಒಂದು 10%, ಒಂದು ಅಷ್ಟು ಕಾರ್ಬೋಹೈಡ್ರೇಟ್ಗಳು ಇರ್ತವೆ, ಅದು ನಮ್ಮ ದೇಹಕ್ಕೆ ಬೇಕು. ಸೊ ಮೈದವನ್ನು ಹಿತಮಿತವಾಗಿ ಬಳಸಿದ್ರೆ ಅದು ಒಳ್ಳೆಯದೇ, ಅತಿಯಾಗಿ ಬಳಸಿದ್ರೆ ಸ್ವಲ್ಪ ನಿಮಗೆ ಹೇಳಿದಾಗೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ಆ ಪೋಷಕಾಂಶಗಳನ್ನು ಕೊರತೆಯನ್ನು ನೀಗಿಸಬೇಕು ಅಂಥೇಳಿ ನಾವು ಪೋಷಕಾಂಶ ಯುಕ್ತ ಪದಾರ್ಥಗಳನ್ನು ಹಾಕ್ತೀವಿ. ಹೇಳಿದಂಗೆ ಮಲ್ಟಿ ಬಹುಧಾನ್ಯಗಳನ್ನು ಹಾಕುವಂತಾಗಿರಲಿ, ಅಥವಾ ರಾಗಿಯನ್ನು ಹಾಕುವಂತಾಗಿರಲಿ, ಅಥವಾ ಬೇರೆ ಪ್ರೋಟೀನ್ ಸೋರ್ಸ್ಗಳನ್ನು ಹಾಕುವಂಥದ್ದು. ಸೊ ಅದನ್ನು ಹಾಕಿದಾಗ ಆ ಕಾಂಪನ್ಸೇಟ್ ಆಗ್ತದೆ, ಈ ಏನು ಕಳೆದು ಹೋಗ್ಕೊಂಡಿದೆ ಅದನ್ನು ನಾವು ಹಾಕಿರೋದ್ರಿಂದ ಕಾಂಪನ್ಸೇಟ್ ಆಗಿ ನಮಗೆ ಅತ್ಯುತ್ತಮ ಒಂದು ನ್ಯೂಟ್ರಿಷನ್ ಯುಕ್ತ ಬೇಕರಿ ಪ್ರಾಡಕ್ಟ್ಗಳನ್ನು ನಾವು ಎಂಜಾಯ್ ಮಾಡ್ಬೋದು. ಬೇರೆ ಇನ್ನೇನೇನು ಉತ್ಪನ್ನಗಳು ಇನ್ನು ಹೇಳುವಂಥದ್ದು, ಇನ್ನೊಂದು ನಮ್ಮಲ್ಲಿ ಅತಿ ಹೆಚ್ಚಾಗಿ ತಂತ್ರಜ್ಞಾನ ಆಗಿರುವಂಥದ್ದು ಅಂದರೆ ಶೆಲ್ಫ್ ಸ್ಟೇಬಲ್ ಲೇಯರ್ಡ್ ಪರಾಟ ಅಂತ ಹೇಳಿ. ಲೇಯರ್ಡ್ ಪರಾಟ ಅನ್ನೋದು ಕೇರಳದಲ್ಲಿ ಅಥವಾ ತಮಿಳ್ನಾಡಲ್ಲಿ ತುಂಬ ಫೇಮಸ್, ಕೇರಳ ಪರಾಟ ಅಂತ ಹೇಳ್ತೀವಿ. ಅದು ಸ್ವಲ್ಪ ಆರ್ಟಿಸ್ಟಿಕ್ಕು ಇದೆ, ಅದನ್ನ ಎಲ್ಲರೂ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ತಯಾರಿಕೆಯಲ್ಲಿ ಸ್ವಲ್ಪ ಕಷ್ಟ ಆಗ. ಸೊ ಅದಕ್ಕೆ ನಾವು ಯಾರು ಮನೆಯಲ್ಲಿ ಜಾಸ್ತಿ ಮಾಡೋದು ಕಮ್ಮಿ, ಎಲ್ಲರೂ ಪ್ಯಾಕೆಟ್ ತಗೊಂಬರೋದೇ ಜಾಸ್ತಿ. ಸೊ ಆ ತಂತ್ರಜ್ಞಾನವನ್ನು ನಮ್ಮಲ್ಲಿ ಅಭಿವೃದ್ಧಿಪಡಿಸಿದೆ. ಅದು ತುಂಬ ವರ್ಷದ ಹಿಂದೆನೆ ಅಭಿವೃದ್ಧಿ ಆಗಿದೆ, ಇತ್ತೀಚಿನ ದಿನಗಳು ಅದಕ್ಕೆ ಬೇಡಿಕೆ ಜಾಸ್ತಿ ಆಗಿದೆ. ಸೊ ಜನ ಬಂದು ಅದನ್ನು ಆ ತಂತ್ರಜ್ಞಾನ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಈಗ. ಸೊ ಅಂಥದ್ರಲ್ಲಿ ನಾನೊಂದು ಹೇಳೋದಂತ, ರೀಸೆಂಟ್ ಇತ್ತೀಚಿನ ದಿನಗಳು ಒಬ್ರು ಚಾಮರಾಜನಗರದಿಂದ ಒಬ್ರು ಬಂದಿದ್ರು, ಶ್ರೀಯುತ ಮರಿಸ್ವಾಮಿ ಅಂತ ಹೇಳಿ, ಅವರೊಂದು ಪರಾಟ ಅಂತ ಹೇಳಿ ಆಲ್ರೆಡಿ ಚಾಮರಾಜನಗರದಲ್ಲಿ ತುಂಬ ಫೇಮಸ್ ಆಗಿ ಅವರು ಮಾಡ್ತಾ ಇದ್ದಾರೆ. ಸೊ ಅವರು ಏನು ಮನೆಯಲ್ಲಿ ಶುರು ಮಾಡಿದವರು, ಈಗ ಒಂದು ಇಂಡಸ್ಟ್ರಿ, ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಲೆವೆಲ್ಗೆ ಬೆಳೆದಿದ್ದಾರೆ. ಸೊ ಅವರು ಮೊದಲು ಪರಾಟನ ಬೆಳಿಗ್ಗೆ ಮಾಡಿದರೆ ಮಧ್ಯಾಹ್ನ ಅಥವಾ ರಾತ್ರಿಯಲ್ಲಿ ಕೊಟ್ಟು ಮುಗಿಸ್ತಿದ್ರು, ಯಾಕಂತ ಹೇಳಿದ್ರೆ ಎರಡನೇ ದಿನ ಅಥವಾ ಮೂರನೇ ದಿನಕ್ಕೆ ಅದು ಹಾಳಾಗ್ತದೆ ಅಂತ ಹೇಳಿ. ನಿಜ. ಸೊ ಅವ್ರು ನಮ್ಮಲ್ಲಿಗೆ ಅವ್ರಿಗೆ ಯಾರು ಗೈಡ್ ಮಾಡಿ ನಮ್ಮಲ್ಲಿ ಬಂದರು, ನಮ್ಮ ತಂತ್ರಜ್ಞಾನವನ್ನು ತಗೊಂಡ್ರು. ಅಲ್ಲಿ ಪರಾಟದಲ್ಲಿ ಹಾಳಾಗೋದನ್ನು ಕೇಳೋದಂದ್ರೆ ಎರಡು ಮೂರು ವಿಧ ಇದೆ. ಒಂದು, ನಾವು ಸೂಕ್ಷ್ಮಾಣುಜೀವಿಗಳಿಂದ ಬರುವಂಥದ್ದು, ಮೈಕ್ರೋಬಿಯಲ್ ಸ್ಪಾಯ್ಲೇಜ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಅದು ಇನ್ನೊಂದು ಗಟ್ಟಿ ಆಗ್ತಾ ಬರ್ತದೆ, ಎರಡು ದಿನ ಮೂರು ದಿನ ಇಡಿ ಚಪಾತಿನೂ ನಿಮ್ಗೆ ಅನ್ನಿಸ್ಬೋದು. ಸೊ ಗಟ್ಟಿ ಆಗ್ತಾ ಬರ್ತದೆ, ಅದು ಗಟ್ಟಿ ಆದರೆ ಅದನ್ನು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಅದನ್ನು ಅಂಥ ಸಮಸ್ಯೆಗಳನ್ನು ಹೇಗೆ ಹೋಗಲಾಡಿಸ್ಬೋದು ಅಂತೇಳಿ ನಾವು ಸಂಶೋಧನೆ ಮಾಡಿ ಒಂದು ತಂತ್ರಜ್ಞಾನ ಅಂತೇಳಿ ನಾವು ಡೆವಲಪ್ ಮಾಡಿದ್ದೀವಿ. ಸೊ ಅದನ್ನು ತಗೊಂಡ್ಮೇಲೆ ಅವರೀಗ ಹೋಮ್ ಸ್ಕೇಲಿಂದ ಮೀಡಿಯಂ ಹೋಮ್ ಸ್ಕೇಲಿಗೆ ಅವರು ತಮ್ಮ ಬಿಸ್ನೆಸ್ಸನ್ನು ಅಭಿವೃದ್ಧಿಪಡಿಸಿದ್ದಾರೆ. ಭಾಳ ಚೆನ್ನಾಗಿದೆ. ಸೊ ಇಂಥದ್ದು ಟೆಕ್ನಾಲಜಿಗಳು ಮೈಸೂರಲ್ಲಿ ಕೊಟ್ಟಿದ್ದೀವಿ, ಆಮೇಲೆ ಹೈದರಾಬಾದಲ್ಲಿದೆ. ಸೊ ಅವರು ಅಷ್ಟೇ, ಈಗ ನಮ್ಮಲ್ಲಿ ಬಂದು ನಮ್ಮ ತಂತ್ರಜ್ಞಾನ ತಗೊಂಡು ಅವ್ರು ತುಂಬಾ ಅಭಿವೃದ್ಧಿ ಆಮೇಲೆ ಪಡಿಸಿದ್ರು. ಇದು ಪರಾಟ ಲೇಯರ್ಡ್ ಪರಾಟ ಅಂತೇಳಿ. ಅದೇ ರೀತಿ ಶೆಲ್ಫ್ ಸ್ಟೇಬಲ್ ಚಪಾತಿನೂ ಇದೆ ನಮ್ಮಲ್ಲಿ. ಆ ಚಪಾತಿನೂ ಅಷ್ಟೇ, ಎಲ್ರಿಗೂ ಬೆಳಿಗ್ಗೆ ಗೋಧಿ ಹಿಟ್ಟು ಅದನ್ನ ಕಲಸಿ ಅದನ್ನು ರೋಲ್ ಮಾಡಿ ಬಿಸಿ ಮಾಡೋಷ್ಟು ಟೈಮ್ ಇರೋದಿಲ್ಲ ಜನರಿಗೆ. ಈಗ ಯಾಂತ್ರಿಕ ಜೀವನ ಶೈಲಿ ಅರ್ಬನೈಸೇಷನ್ ಆಗಿದೆ. ಸೊ ಆ ಟೈಮಲ್ಲಿ ಏನಾಗಿದೆ, ಪರಾಟ ಅಥವಾ ಚಪಾತಿ ರೆಡಿ ಇದ್ದರೆ ಹೀಟ್ ಮಾಡಿ ತಿನ್ನುವಂಥದ್ದು. ಸೊ ಆ ಟೆಕ್ನಾಲಜಿ ರೆಡಿ ಟು ಈಟ್ ಅಂತ, ರೆಡಿ ಟು ಹೀಟ್ ಆ್ಯಂಡ್ ಸರ್ವ್ ಅಂತೇಳಿ ಆ ಥರದ ಟೆಕ್ನಾಲಜಿಗಳಿದ್ದಾವೆ. ಮತ್ತು ಇನ್ನೂ ಯಾವುದಾದ್ರು ತುಂಬ ಪ್ರಧಾನವಾದ್ದು ಟೆಕ್ನಾಲಜಿಗಳಲ್ಲಿ ಹಲವಾರು ಇದ್ದಾವೆ. ಎಗ್ಲೆಸ್ ಕೇಕ್ ಪ್ರಿಮಿಕ್ಸ್ ಅಂತೇಳಿ, ಕೆಲವರಿಗೆ ಎಗ್ ತಿನ್ನೋದಿಲ್ಲ ಅಂತ ಇರ್ತದೆ. ಸೊ ಅವರಿಗೆ ಎಗ್ಲೆಸ್ ಕೇಕ್ನ ಹೇಗೆ ನಾವು ಮಾಡಿಕೊಡ್ಬೋದು, ಯಾಕಂದರೆ ಎಗ್ ಅನ್ನುವಂಥದ್ದು ತುಂಬ ಅತಿ ಮುಖ್ಯವಾದಂಥ ಒಂದು ಪದಾರ್ಥ ನಿಮ್ಮ ಕೇಕ್ ಮಾಡೋದಲ್ಲಿ. ನಿಮಗೆ ಬೇರೆ ಫ್ಯಾಟ್ ಅಥವಾ ಸಕ್ಕರೆ ಸ್ವಲ್ಪ ಕಮ್ಮಿ ಆದರೂ ನಡೆಯುತ್ತೆ, ಎಗ್ ಇಲ್ಲ ಅಂತ ಹೇಳಿದ್ರೆ ಭಾರಿ ಕಷ್ಟ. ಯಾಕಂತೇಳಿ ಅದರಲ್ಲೊಂದು ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ, ಆಮೇಲೆ ಬೈಂಡಿಂಗ್ ಅನ್ನೋ ಅಂಶ ಇರ್ತದೆ. ಅದು ತೆಗೆದಾಯಿತು ಅಂತಂತೇಳಿದ್ರೆ ಅದನ್ನು ಹೇಗೆ ನಾವು ಮಾಡೋದು, ಬೇರೆ ಪ್ರೋಟೀನ್ನ ನ್ಯಾಚುರಲ್ ಅಂದರೆ ವೆಜಿಟೇಬಲ್ ಸೋರ್ಸಿಂದ ನಾವು ಅದನ್ನು ಕಾಂಪನ್ಸೇಟ್ ಮಾಡಿ ಅದನ್ನು ಅಭಿವೃದ್ಧಿಪಡಿಸಬೇಕು. ಸೊ ಅಂಥ ಟೆಕ್ನಾಲಜಿಗಳು ತುಂಬ ಇದೆ. ಆಗಲೇ ಹೇಳ್ದಂಗೆ ಸಕ್ಕರೆ ರಹಿತ ಶುಗರ್ ಫ್ರೀ ಬ್ರೆಡ್ಗಳು, ಶುಗರ್ ಫ್ರೀ ಕೇಕ್ಗಳು, ಶುಗರ್ ಫ್ರೀ ಬಿಸ್ಕೆಟ್ಗಳು, ಶುಗರ್ ಫ್ರೀ ಕುಕ್ಕೀಸ್ಗಳು. ಸೊ ಎಲ್ರಿಗೂ ಶುಗರ್ ಫ್ರೀ ಅನ್ನೋದೊಂದು ಈಗ ಆಸಕ್ತಿ ಇದೆ, ಅದು ಏನದು ಅದನ್ನು ತಿನ್ನೋಣ ಅನ್ನೋದು. ಸೊ ಡಯಾಬಿಟೀಸ್ ಅಂತೂ ಜಾಸ್ತಿ ಆಗಿರೋದ್ರಿಂದನೂ ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆ. ಆ ಬೇಡಿಕೆಗೆ ತಕ್ಕಂತೆ ನಾವು ನಮ್ಮನ್ನು ಬೇಕರಿ ಪ್ರಾಡಕ್ಟ್ಗಳಲ್ಲಿ ನಾವು ವಿಧ ವಿಧವಾದ ಪದಾರ್ಥಗಳನ್ನ ನಾವು ಅಭಿವೃದ್ಧಿ ಟ್ಯಾಗ್ ಲೈನ್ ಆಗ್ಬಿಟ್ಟಿದೆ ಈಗ ಶುಗರ್ ಫ್ರೀ ಅಂತಂದ್ಬಿಟ್ರೆ ಕೌಂಟರ್ ಅಲ್ಲಿ ಆಕರ್ಷಣೆ ಆಕರ್ಷಣೆ ಕಾಣದು, ತಗೋಣ ನೋಡೋಣ ತಿನ್ನೋಣ. ಹೌದು ಹೌದು, ಓಕೆ ಓಕೆ, ಅದು ಒಳ್ಳೇದು ಅನ್ಸುತ್ತೆ ಕೆಲವೊಂದು. ಯಾಕಂತ ಹೇಳಿದ್ರೆ ಜನರಿಗೆ ಅವೇರ್ನೆಸ್ ಬರಬೇಕು, ನಾವು ಏನು ತಿಂತೀವಿ, ನಾವು ದುಡ್ಡು ಕೊಟ್ಟು ತಗೊಳ್ಳೋಂಥದ್ದು ನಾವು. ಸೊ ದುಡ್ಡು ಕೊಟ್ಟು ತಗೊಳ್ಳೋ ನಾವು ಏನು ತಗೋತಿದ್ದೀವಿ, ನಾವು ಏನು ತಿಂತೀವಿ ಅನ್ನೋ ಜ್ಞಾನ ಜನರಿಗೆ ಬಂದಷ್ಟು ಆರೋಗ್ಯಯುತ ಸಮಾಜ ಕಟ್ಟಬಹುದು. ನಿಜ ನಿಜ ನಿಜ. ಮತ್ತೆ ಇನ್ಯಾವುದಾದ್ರೂ ತಾಂತ್ರಿಕತೆಗಳು? ಇನ್ನು ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ಬಗ್ಗೆ ಒಂಚೂರು ಹೇಳೋದಾದ್ರೆ, ನಾನು ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಬೆನಿಫಿಷಿಯರೀಸ್ ಒಬ್ರು, ನಮ್ಮ 5 ವಾರದ ಪ್ರೋಗ್ರಾಮ್ ಅಂತ ಹೇಳಿದ್ವಿ, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ, ಅಲ್ಲಿ ಒಬ್ರು ಬೆನಿಫಿಷಿಯರಿ ನಮ್ಮ ಒಬ್ರು ಬಂದಿದ್ರು. ಅವರು 5 ವಾರದ ನಂತರ ಅವ್ರು ತಮ್ಮ ಮನೆಯಲ್ಲೇ ಒಂದು ಸಣ್ಣದಾದಂತ ಓವನ್ ಇಟ್ಟುಕೊಂಡು ಕೇಕ್ ಮಾಡುವಂತದನ್ನ ಶುರು ಮಾಡಿದ್ದಾರೆ. ಅವರು ಶ್ರೀಮತಿ ನಿವಿಯಾ ಸಾಬು ಅಂತೇಳಿ ಮೈಸೂರಿನವರೇ. ಸೊ ಅವರು ಅಗೇನ್ಸ್ಟ್ ದಿ ಆರ್ಡರ್, ನೀವು ಯಾವ್ದಾದ್ರು ನನಗೆ ಈ ತರ ನನ್ನ ಮನೆಯಲ್ಲಿ ಬರ್ತ್ಡೇ ಇದೆ, ನನ್ನ ಮನೆಯಲ್ಲಿ ಏನೋ ಒಂದು ಸೆಲೆಬ್ರೇಷನ್ ಇದೆ, ನಂಗೆ ಈ ತರದ ಕೇಕ್ ಬೇಕು, ಈ ತರ ಅದರ ಡೆಕೋರೇಷನ್ ಈ ತರ ಬೇಕು ಅಂತ ಹೇಳಿದ್ರೆ ಅದನ್ನ ಮಾಡಿ ನಿಮಗೆ ಕೊಡ್ತಾರೆ. ಆದ್ರೆ ಈಗ ತಾವು 3 ಹಂತದ ಬಿಸ್ನೆಸ್ ಅನ್ನ ಗುರುತಿಸಿದ್ರಿ, ಒಂದು ಅನಾರ್ಗನೈಸ್ಡ್, ಆರ್ಗನೈಸ್ಡ್, ಇನ್ನೊಂದು ಮನೆ ಮಟ್ಟ ಮಾಡುವಂತದ್ದು. ಈ 3 ಕಡೆಗಳಿಗೂ ಒಂದೇ ತರಹದ ಯಂತ್ರಗಳು ಸಲಕರಣೆಗಳು ಬೇಕಾಗ್ತವ ಅಥವಾ ಬೇರೆ ಬೇರೆ ಬೇಕಾಗತ್ತ? ಯಂತ್ರಗಳು ಸಲಕರಣೆಗಳು ಅಂತ ಹೇಳಿದ್ರೆ ಕ್ವಾಂಟಿಟಿ ಏನಿದೆ ಅದರದ್ದು ಕೆಪಾಸಿಟಿ, ಅದು ವ್ಯತ್ಯಾಸ ಆಗ್ತದೆ. ಈಗ ನಮಗೆ ಬೇಕಾದ ಓವನ್ ಯಂತ್ರಗಳನ್ನು ತಯಾರು ಮಾಡಿಕೊಡ್ತಾರೆ. ಈಗ ನಮಗೆ ಮನೆಯಲ್ಲಿ ಮಾಡೋದು ಒಂದು ಸಣ್ಣ OTG ಓವನ್ ಸಾಕು, ಸಣ್ಣದು ಸಾಕು ಓವನ್. ದೊಡ್ಡದು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂಥ ಸೈಜಲ್ಲಿ ಸಿಗ್ತದೆ. ಇಂಡಸ್ಟ್ರಿಯಲ್ ಸ್ಕೇಲ್ ಅಂತ ಹೇಳಿದ್ರೆ ಅದು ಇನ್ನೂ ದೊಡ್ಡದಂಥದ್ದು. ಸೊ ಅದಕ್ಕೆ ಸೆಟ್ ಮಾಡುವಂಥದ್ದು ಸಿಗ್ತದೆ. ಈಗ ನಮ್ಮ ಮಾರುಕಟ್ಟೆಯಲ್ಲಿ ರೆಡಿಯಾಗಿ ಸಿಗ್ತದೆ. ನಮಗೆ ಈಗ ಮೇಯ್ನ್ ಆಗಿ ಬೇಕು ಆಗುವಂಥದ್ದು ಯಾವುದೆಲ್ಲ, ಒಂದು ಮೆಷರ್ಮೆಂಟ್ ವೇಯಿಂಗ್ ಸ್ಕೇಲ್ಗೆ, ಅದು ನೀವು ಸ್ಪೂನ್ಗಳು ಈಗ ರೆಡಿಯಾಗಿ ಸಿಗ್ತದೆ, 5 ಗ್ರಾಮ್ ಸ್ಪೂನು ಅಥವಾ 10 ಗ್ರಾಮ್ ಸ್ಪೂನ್ ಆ ಥರದ್ದೆಲ್ಲ ಸಿಗ್ತದೆ. ಆಮೇಲೆ ಮಿಕ್ಸಿಂಗ್ ಮೆಷಿನ್, ಅದು ಒಂದು ತುಂಬ ಅತಿ ಇಂಪಾರ್ಟೆಂಟ್, ಅದು ಬೇಕೇ ಬೇಕು, ಇಲ್ಲ ಅಂತ ಹೇಳಿದ್ರೆ ಕರೆಕ್ಟಾಗಿ ಡೆವಲಪ್ಮೆಂಟ್ ಆಗೋದಿಲ್ಲ. ಸೊ ಮತ್ತೊಂದು ಬೇಕಿಂಗ್ ಓವನ್, ಈ ಮಿಕ್ಸಿಂಗ್ ಮೆಷಿನ್ ಮತ್ತು ಬೇಕಿಂಗ್ ಓವನ್ ಎರಡನ್ನ ಇಟ್ಕೊಂಡ್ರೆ ಹೋಮ್ ಸ್ಕೇಲಲ್ಲಿ ಶುರು ಮಾಡ್ಬೋದು. ಅದಕ್ಕೆ ನಿಮಗೆ ಗಮ್ಮಿಲ್ ಒಂದು 3-4 ಲಕ್ಷ ರೂಪಾಯಿ ಸಾಕು. ಅಷ್ಟು ಬಂಡವಾಳದಲ್ಲಿ ಹೋಮ್ ಸ್ಕೇಲಲ್ಲಿ ಶುರು ಮಾಡಬಹುದು, ಮನೆಯಲ್ಲೇ ನೋಡಬಹುದು. ಈಗ ಸಿಟಿಗಳಲ್ಲಿ ಏನಾಗಿದೆ ಅಂತ, ಅಪಾರ್ಟ್ಮೆಂಟ್ ಶೈಲಿ, ಅಲ್ಲಿ ನಾನು ಒಂದು ಏನಾದರೂ ಒಂದು ಪ್ರಾಡಕ್ಟ್ ಮಾಡಿದ್ರೆ ನಾನು ಗ್ರೂಪಲ್ಲಿ ಹಾಕ್ತೀನಿ, ಅದಕ್ಕೆ ಅಲ್ಲೇ ಬೈಯರ್ ಸಿಗ್ತಾರೆ. ಸೊ ಮನೆಯಲ್ಲಿ ಒಂದು ಸಣ್ಣ ಓವನ್ ಮತ್ತೆ ಮಿಕ್ಸಿಂಗ್ ಮೆಷಿನ್ ಇಟ್ಕೊಂಡ್ರೆ ನಾನು ಮನೆಯಲ್ಲಿ ನನ್ನ ಖರ್ಚಿಗೆ ಬೇಕಾದಂತ ಹಣವನ್ನು ನಾನು ಸಂಪಾದನೆ ಮಾಡಬಹುದು. ಎಂಟರ್ಪ್ರಿನರ್ಶಿಪ್ ಇದೆ, ಮಾಡಬಹುದು. ಈಗ ಒಂದು ಸಣ್ಣ ರೈತ ಉತ್ಪಾದಕ ಕಂಪನಿ ಇನ್ವೆಸ್ಟ್ ಮಾಡಿ ಈ ತರಹ ಒಂದು ತಾಂತ್ರಿಕತೆ ಬಳಕೆ ಮಾಡ್ಕೋತೀನಿ ಅಂದ್ರೆ ಎಷ್ಟು ಬಂಡವಾಳ ಬೇಕಾಗಬಹುದು? ರೈತ ಉತ್ಪಾದನೆ ಅಂದ್ರೆ ಒಂದು ಮೀಡಿಯಂ ಸ್ಕೇಲ್ ಅಲ್ಲಿ ಮಾಡಬೇಕು, ಮೀಡಿಯಂ ಸ್ಕೇಲ್ ಒಂದು 20-25 ಲಕ್ಷದಲ್ಲಿ ಒಂದು ಅಂದಾಜು ಮಾಡಬಹುದು. ಯಾಕಂತೇಳಿ ಒಂದು ಮೀಡಿಯಂ ಸ್ಕೇಲ್ ಅಂದ್ರೆ ಒಂದು ಓವನ್ ಬೇಕಾಗ್ತದೆ, ಮೇಜರ್ ಖರ್ಚೆ ಓವನ್ಗೆ ಬರ್ತದೆ. ಸೊ ಒಂದು ಅದೊಂದು 6-8 ಲಕ್ಷ ರೂಪಾಯಿ ಓವನ್ಗಳನ್ನು ಮಾಡಿದ್ರೆ, ಆಮೇಲೆ ಮಿಕ್ಸಿಂಗ್ ಮೆಷಿನು ಅದು ಬಾಕಿ ಸಲಕರಣೆಗಳು ಒಂದು 20-25 ಲಕ್ಷ ರೂಪಾಯಿಲಿ ಜಾಗ ಅವ್ರದಿದ್ರೆ ಮಾಡಬಹುದು. ಇಲ್ಲ ಜಾಗ ಫ್ಲೋರ್ ಮಿಲ್ಲಿಂಗ್ ಅಂತ ಹೇಳಿದ್ರಲ್ಲ, ಮೈದಾ ತೆಗೆಯೋದಲ್ಲ, ಚಕ್ಕಿ ಆಟಗಳು ಅಂದಾಜು ಒಂದು 10-12 ಲಕ್ಷ ರೂಪಾಯಿ ನೀವು ಶುರು ಮಾಡಬಹುದು ಸಣ್ಣದಾಗಿ ಚಕ್ಕಿ ಆಟ. ಅಂದ್ರೆ ಅಲ್ಲಿ ಮಿಲ್ಗಳು ಅಲ್ಲಿ ನೀವು ಗೋಧಿ ಅಂತಲ್ಲ ಯಾವುದೇ ಧಾನ್ಯವನ್ನು ಹಾಕಬಹುದು. ನಿಜ, ಈಗ ಬಹಳಷ್ಟು ರೈತ ಉತ್ಪಾದಕ ಕಂಪನಿಗಳು ಗೋಧಿ, ಜೋಳ, ರಾಗಿ ರಾಗಿಯನ್ನ ಇಂಥವನ್ನ ಪುಡಿ ಮಾಡಿ ಮಾರಾಟ ಮಾಡೋದಕ್ಕೆ ಸಿದ್ಧವಾಗಿದೆ. ಈಗ ನೀವು ಇಲ್ಲಿ ಬೇಕಿಂಗ್ ಮತ್ತೆ ಈ ಫ್ಲೋರ್ ಮಿಲ್ಲಿಂಗ್ ತಾಂತ್ರಿಕತೆ ಕೊಡೋದ್ರ ಜೊತೆಗೆ ಪ್ಯಾಕಿಂಗ್ ತಾಂತ್ರಿಕತೆನು ಹೇಳ್ಕೊಡ್ತೀರಾ, ಅದನ್ನ ಯಾವ ರೀತಿ ಪ್ಯಾಕ್ ಮಾಡಿ ಮುಂದಕ್ಕೆ ಕಳಿಸ್ಬೋದು ಅಂತ? ಅದೇ ಬೇಸಿಕ್ ನಾಲೆಜ್ ನಾವು ಹೇಳ್ಕೊಡ್ಬೋದು. ನಮ್ಮಲ್ಲಿ ಪ್ಯಾಕೇಜಿಂಗ್ ವಿಭಾಗ ಅಂತ ಇದೆ, ಅದಕ್ಕೆ ಪ್ರತ್ಯೇಕವಾಗಿ ಸಿ ಎಫ್ ಟಿ ಆರ್ ಅಲ್ಲಿ ಏನಂತ ಹೇಳಿದ್ರೆ ಒಂದೊಂದು ವಿಭಾಗಗಳು ಒಂದೊಂದು ಎಕ್ಸ್ಪರ್ಟೈಸ್ ಇದೆ. ಸೊ ನಮ್ಮಲ್ಲಿ ಪ್ಯಾಕೇಜಿಂಗ್ ವಿಭಾಗ ಅಂತ ಇದೆ. ಅವರು ನಿಮಗೆ ಯಾವ ಪ್ಯಾಕಿಂಗ್ ಮೆಟೀರಿಯಲ್ ಬೇಕು ನಿಮ್ಮ ಪ್ರಾಡಕ್ಟ್ ಮೇಲೆ ಡಿಪೆಂಡ್. ಯಾವುದೇ ಒಂದು ಪ್ರಾಡಕ್ಟ್ ಮಾಡಿ ಒಂದು ಕವರಲ್ಲಿ ಹಾಕಿ ನಾನು ಇಡ್ತೀನಿ ಅಂತ ಹೇಳೋದಿಕ್ಕೆ ಆಗೋದಿಲ್ಲ. ಅದಕ್ಕೆ ಕೆಲವು ಪ್ರಾಡಕ್ಟ್ಗಳಿಗೆ ಮಾಯಿಶ್ಚರ್ ಅಂದ್ರೆ ನೀರಿನ ಅಂಶ ಹೋಗಬಾರ್ದು, ಕೆಲವು ಗಾಳಿಯೂ ಹೋಗಬಾರ್ದು ಆ ಪ್ಯಾಕ್ನೊಳಗೆ. ಸೊ ಆ ರೀತಿಯಾಗಿ ಇರೋದ್ರಿಂದ ನಿಮ್ಮ ಒಂದೊಂದು ಪದಾರ್ಥವನ್ನ ನಾವು ಪರೀಕ್ಷೆ ಒಳಪಡಿಸ್ತೇವೆ. ಯಾವ ಅದಕ್ಕೆ ಪ್ಯಾಕೇಜಿಂಗ್ ಮೆಟೀರಿಯಲ್ ಬೇಕು, ಅದರಲ್ಲಿ ಆ ಪ್ಯಾಕೇಜಿಂಗ್ ಮಾಡಲು ಮಲ್ಟಿ ಲೇಯರ್ಗಳು ಎಷ್ಟು ಲೇಯರ್ ಇರಬೇಕು, ಯಾವ ಯಾವ ಲೇಯರ್ ಹಾಕಬೇಕು. ಸೊ ಆವಾಗ ನಿಮಗೆ ಎಷ್ಟು ದಿವಸ ಶೆಲ್ಫ್ ಲೈಫ್ ಬೇಕು, ನಿಮಗೆ ಎಷ್ಟು ದಿನ ಕೆಡದಂತೆ ಇಡಬೇಕು, ಅದು ನಿಮಗೆ ಇಂಪಾರ್ಟೆಂಟ್. ನೀವು ಫಸ್ಟಿಗೆ ಅದನ್ನು ಡಿಸೈಡ್ ಮಾಡಿದ್ರೆ ಅದಕ್ಕೆ ಯಾವ ರೀತಿಯ ಪ್ಯಾಕೇಜಿಂಗ್ ಮೆಟೀರಿಯಲ್ ಬೇಕು ಅಂತೇಳಿ ನಾವು ಅದನ್ನು ಸಜೆಷನ್ ಕೊಡ್ತೀವಿ. ಅದೇ ನಿಮ್ಮಲ್ಲೀಗ ಮುಕ್ತವಾಗಿ ಫ್ರೀಯಾಗಿ ಸಿಗೋ ತಾಂತ್ರಿಕತೆಗಳು ಇದ್ದಾವೆ, ಹೌದು, ಪೇಯ್ಡ್ ಟೆಕ್ನಾಲಜಿ ಕೂಡ ಇದ್ದಾವೆ, ಮತ್ತೆ ಸರ್ಟಿಫೈಡ್ ಕೋರ್ಸ್ಗಳಿದ್ದಾವೆ ಖಂಡಿತವಾಗ್ಲೂ, ಮತ್ತೆ ಟೈಲರ್ ಮೇಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳು ಕೂಡ ಇದ್ದಾವೆ. ಹೌದು, ಅದನ್ನು ಬಳಕೆ ಮಾಡೋದು ಜನರಿಗೆ ಬಿಟ್ಟು, ಜನರಿಗೆ ಬಿಟ್ಟಂಥದ್ದು ಅಲ್ವಾ? ಹೌದು, ಖಂಡಿತವಾಗ್ಲು. ಅಂತಿಮವಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಅಂತಿಮವಾಗಿ ಈ ಬೇಕರಿ ಉದ್ಯಮ ಅಂತ ಅನ್ನೋದು ಅದು ಸೂರ್ಯೋದಯ ಸನ್ರೈಸ್ ಸೆಕ್ಟರ್ ಅಂತ ಹೇಳ್ತೀವಿ. ಈಗ ಒಂದು ಅಂದಾಜಿನ ಪ್ರಕಾರ ಭಾರತದ ಉದ್ಯಮ ಒಂದು 13.8 $13.8 ಇದೆ, ಅದು 2024 ಒಂದು ಸ್ಟಾಟಿಸ್ಟಿಕ್ಸ್. ಅಂದಾಜಿನ ಪ್ರಕಾರ 2033 ವರೆಗೆ 2 ಪಟ್ಟಿಗಿಂತ ಜಾಸ್ತಿ ಆಗುವಂಥದ್ದು ಸಂಭವ ಇದೆ. ಸೊ ಎಲ್ರಿಗೂ ಈಗ ಬೇಕರಿ ಉದ್ಯಮಕ್ಕೆ ಬರಬೇಕು ಅಂತಿದ್ದಾರೆ. ನಾವು ಏನು ಹೇಳಬೇಕಂತಂದರೆ ಬೇಕರಿ ಉದ್ಯಮ ಬರೋದು ತುಂಬ ಉತ್ತಮ, ಬಟ್ ಸರಿಯಾಗಿ ತಿಳ್ಕೊಂಡು ಬರಬೇಕು, ಸರಿಯಾಗಿ ತಂತ್ರಜ್ಞಾನವನ್ನು ಬಳಸ್ಕೋಬೇಕು, ಆಮೇಲೆ ಆದಷ್ಟು ನ್ಯೂಟ್ರಿಷನ್ ಅಂದರೆ ಪೋಷಕಾಂಶಯುಕ್ತ ಪದಾರ್ಥಗಳನ್ನು ಕೊಡುವಂಥದ್ದು ನಮ್ಮ ಉದ್ದೇಶವಾಗಿರಬೇಕು. ಸೊ ಹಂಗಿದ್ದಾಗ ಮಾತ್ರ ನಾವು ಅದರಲ್ಲಿ ಸರ್ವೈವ್ ಆಗ್ಬೋದು. ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ. ಹಣ್ಣು ಕೊಂಬುವ ಬನ್ನಿರಿ ಚನ್ನ ಬಾಲಕೃಷ್ಣನೆಂಬ ಕನ್ನಗೊನೆ ಬಾಳೆಹಣ್ಣು ಹಣ್ಣು ಕೊಂಬುವ ಬನ್ನಿರಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ, ಇಲಾಖೆ ಯೋಜನೆಗಳ ಸದ್ಬಳಕೆ, ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ, ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ, ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ. ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು ನಿತ್ಯ ಮಾಧವನೆಂಬ ಅಚ್ಚ ಮಾವಿನ ಹಣ್ಣು ಹಣ್ಣು ಕೊಂಬುವ ಬನ್ನಿರಿ. ಮರೆಯದೇ ಕೇಳಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಹಣ್ಣು ಹೊನ್ನು ಹಣ್ಣು ಕೊಂಬುವ ಬನ್ನಿರಿ. ಡಾಕ್ಟರ್ ಅಶ್ವಥ್ ಕುಮಾರ್ ಅವರೇ, ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆನ ಮೊಬೈಲ್ ನಂಬರ್ನ ಕನ್ನಡದಲ್ಲಿ ಹೇಳ್ಬೋದಾ? 9886864616. ಇನ್ನೊಮ್ಮೆ ಹೇಳ್ತೀರಾ? 9886864616. ಇನ್ನೂ ಒಂದ್ಸರಿ ಹೇಳ್ಬಿಡಿ ಡಾಕ್ಟ್ರೆ. 9886864616. ಒಳ್ಳೆಯದು ಡಾಕ್ಟರ್ ಅಶ್ವಥ್ ಕುಮಾರ್ ಅವರೇ, ಇದುವರೆಗೂ ಕೂಡ ಫ್ಲೋರ್ ಮಿಲ್ಲಿಂಗ್ ಹಾಗೂ ಬೇಕಿಂಗ್ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿಯನ್ನು ಹಂಚಿಕೊಂಡ್ರಿ. ಒಳ್ಳೆಯದಾಗಲಿ, ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್, ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೆ ಫ್ಲೋರ್ ಮಿಲ್ಲಿಂಗ್ ಹಾಗೂ ಬೇಕಿಂಗ್ ತಾಂತ್ರಿಕತೆಗಳು ಈ ಕುರಿತು ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ವಿಜ್ಞಾನಿ ಡಾಕ್ಟರ್ ಕೆ ಅಶ್ವಥ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎನ್ ಕೇಶವಮೂರ್ತಿ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ